ತರಂಗಾಂತರ 225.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಪಾತ್ರ, ಈ ಕುರಿತು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿ ಸ್ವಾತಿ ಶೆಟ್ಟಿ ವೈ ಅವರೊಂದಿಗೆ ಸಂದರ್ಶನ. ಬಳಿಕ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಗೀತಾ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಕೇಳುಗರೆ, ಇದೀಗ ಕೇಳಿ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಪಾತ್ರ, ಈ ಕುರಿತು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿ ಸ್ವಾತಿ ಶೆಟ್ಟಿ ವೈ ಅವರೊಂದಿಗೆ ಸಂದರ್ಶನ. ಸ್ವಾತಿ ಶೆಟ್ಟಿ ಅವರೇ ನಮಸ್ಕಾರ. ರೈತ ಬಂದವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಬೇರೆ ಬೇರೆ ಬೆಳೆಗಳಲ್ಲಿ ಸಾಕಷ್ಟು ರೋಗಗಳು ಹಾನಿಯನ್ನು ಉಂಟು ಮಾಡುವುದನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ರೋಗಗಳ ನಿರ್ವಹಣೆಯಿಂದ ತಕ್ಷಣ ನಾವು ಯೋಚನೆ ಮಾಡುವಂತಹದ್ದು ಯಾವ್ದಾದ್ರು ಒಂದು ಸಿಂಪರಣೆ ಮಾಡುವ, ಸ್ಪ್ರೇ ಮಾಡುವ ಅಂತ ಹೇಳಿ. ಆದ್ರೆ ಸಮಗ್ರ ಬೇಸಾಯ ಕ್ರಮವನ್ನು ಅನುಸರಿಸುವಂತಹ ರೈತರು ಹೇಳುವಂತಹದ್ದು ಸಿಂಪರಣೆ ಕೊನೆಯ ಹಂತ, ಅದಕ್ಕಿಂತ ಮೊದಲೇ ಒಂದಷ್ಟು ಬೇರೆ ವಿಧಾನವನ್ನು ಕೂಡ ಅನುಸರಿಸಬೇಕು ಅನ್ನುವಂತಹದ್ದು. ಈ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಜೈವಿಕ ವಿಧಾನದ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ರೋಗಗಳ ನಿರ್ವಹಣೆಗೆ ಬರೀ ಸಿಂಪರಣೆ ಮಾತ್ರ ಅಲ್ಲ, ಇನ್ನು ಅದಕ್ಕಿಂತ ಮುಂಚೆ ತುಂಬಾ ವಿಧಾನಗಳಿದಾವೆ. ಅವುಗಳು ಯಾವ್ದಂತಂದ್ರೆ, ನಾವು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗಲೇ ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಮೊದಲನೆಯ ಹಂತ. ಅದಾದ ನಂತರ ನಾವು ಸಸಿಗಳನ್ನು ಅಷ್ಟೇ, ರೋಗರಹಿತ ಸಸಿಗಳನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಕಾಳು ಮೆಣಸಿನಲ್ಲಿ ಯಾವುದೋ ಒಂದು ಶೀಘ್ರ ಸೊರಗು ರೋಗ ಜಾಸ್ತಿ ಆಗಿ ಬರುತ್ತೆ, ಆ ಬಳ್ಳಿಯಿಂದನೇ ಮತ್ತೆ ನಾವು ಹರಿ ಬಳ್ಳಿಗಳನ್ನ ನಾಟಿ ಮಾಡ್ಲಿಕ್ಕೆ ತಗೊಂಡ್ವಿ ಅಂತಂದ್ರೆ, ಆ ಹೊಸ ತೋಟದಲ್ಲಿ ಅಥವಾ ಹೊಸ ಗಿಡದಲ್ಲಿಯೂ ಮತ್ತೆ ಅದೇ ರೋಗ ಬರುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವು ರೋಗರಹಿತ ಗಿಡಗಳಿಂದನೇ ಹರಿ ಬಳ್ಳಿಗಳನ್ನ ಅಥವಾ ಸಸಿಗಳನ್ನ ತೆಗೆದುಕೊಳ್ಬೇಕು. ಇನ್ನೊಂದು ಉದಾಹರಣೆ ಕೊಡುವುದಿದ್ರೆ ಬಾಳೆ ಗಿಡದಲ್ಲಿ ಬಂಚಿ ಟಾಪ್. ಬಾಳೆಯಲ್ಲಿ ಬಂಚಿ ಟಾಪ್, ಇದು ಒಂದು ನಂಜಾಣುವಿಂದ ಬರುವ ರೋಗ. ಅದು ಕೂಡ ರೋಗ ರಹಿತ ಕಂದುಗಳನ್ನೇ ನಾವು ತೆಗೆದುಕೊಳ್ಬೇಕು. ರೋಗ ಸಹಿತ ಅಥವಾ ರೋಗ ಇರುವ ಕಂದುಗಳನ್ನ ತೆಗೆದುಕೊಂಡ್ರೆ ನಾವು ಬೇರೆ ಭೂಮಿಯಲ್ಲಿ ಅಥವಾ ಬೇರೆ ತೋಟದಲ್ಲಿ ಅದನ್ನ ಅದೇ ಕಂದುಗಳನ್ನ ನೆಟ್ರೆ ಮತ್ತೆ ಬಂಚಿ ಟಾಪ್ ಅಥವಾ ಕುರುಚಲು ರೋಗ ಅಂತ ಹೇಳ್ತೀವಿ, ಅದು ಅಲ್ಲಿ ಕೂಡ ಕಂಡು ಬರುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವು ರೋಗರಹಿತವಾದ ಸಸಿಗಳನ್ನೇ ಸೆಲೆಕ್ಟ್ ಮಾಡಬೇಕು. ಇದಲ್ಲದೆ ಇನ್ನು ಬೆಳೆ ಪರಿವರ್ತನೆ ಅಂದ್ರೆ, ನಾವು ಇವಾಗ ಒಂದು ಪ್ರದೇಶದಲ್ಲಿ ರೋಗ ಬಂದಿದೆ, ಈಗ ಸಾಯಿಲ್ ಬಾರ್ನ್ ಡಿಸೀಸ್ ಅಥವಾ ಮಣ್ಣಿನಲ್ಲಿ ಇರುವಂತಹ ರೋಗಗಳು ಅಂತ ಇರ್ತವೆ. ಇವಾಗ ಫ್ಯೂಸೇರಿಯಂ, ಆವಾಗಲೇ ಹೇಳಿದ ಹಾಗೆ ಕಾಳು ಮೆಣಸಿನಲ್ಲಿ ಬರುವ ಶೀಘ್ರ ಸೊರಗು ರೋಗ, ಇವೆಲ್ಲ ಫೈಟೋಪ್ತರ ಎನ್ನುವ ಶಿಲೀಂಧ್ರದಿಂದ ಉಂಟಾಗ್ತದೆ. ಅದು ಅಣಬೆ ರೋಗ, ಗ್ಯಾನೋಡರ್ಮ ವಿಲ್ಟ್ ಅಂತ ಇದೆ, ಅಡಿಕೆಯಲ್ಲಿ ಬರುತ್ತೆ. ಇವೆಲ್ಲ ಮಣ್ಣಿನಲ್ಲಿ ರೋಗಕಾರಕ ಜೀವಿಗಳು ಇರ್ತವೆ. ಅವು ನಾವು ಇವಾಗ ಬೆಳೆ ಪರಿವರ್ತನೆ ಅಡಿಕೆಲ್ಲ ಮಾಡೋಕೆ ಸಾಧ್ಯ ಇಲ್ಲ, ಆದ್ರೂ ಪೆರಿನಿಯಲ್ ಕ್ರಾಪ್ ಬಿಟ್ಟು ಇವಾಗ ವಾರ್ಷಿಕ ಬೆಳೆಗಳಲ್ಲಿ ರೋಗ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಒಂದು 3-4 ವರ್ಷ ಬೇರೆ ಬೆಳೆಯನ್ನ ಬೆಳೆಯುವುದ್ರ ಇಂದ ರೋಗವನ್ನ ಸ್ವಲ್ಪ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಉದಾಹರಣೆ ಹೇಳುವುದಿದ್ರೆ ಬಹುಶಃ ಟೊಮೆಟೊ ಮತ್ತೆ ಇದು ಬ್ರಿಂಜಾಲ್ ಅಥವಾ ಬದನೆ ಇದಂತದನ್ನ ಮತ್ತೆ ಮತ್ತೆ ಬೆಳೆಯುವುದರಿಂದ ರೋಗ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಟೊಮೆಟೊದಲ್ಲೂ ಕೂಡ ಸೊರಗು ರೋಗ ಬರುತ್ತೆ, ಫ್ಯೂಸೇರಿಯಂ ಇಂದ ಸೊರಗು ರೋಗ ಬರುತ್ತೆ. ಅದು ಮತ್ತೆ ಮತ್ತೆ ಬೆಳೆಯುವುದರಿಂದ ಅಲ್ಲಿ ರೋಗಕಾರಕ ಜೀವಿ ಮುಂಚೆನೆ ಇರೋದ್ರಿಂದ ಮತ್ತೆ ಅಲ್ಲಿ ಬೆಳೆಯೋದ್ರಿಂದ ರೋಗ ಉತ್ಪತ್ತಿ ಆಗುವ ಸಾಧ್ಯತೆ ಇರುತ್ತೆ. ಇದಲ್ಲದೆ ಇನ್ನು ಬೇರೆ ವಿಧಾನಗಳಂತಂದ್ರೆ ಜೈವಿಕ ಶಿಲೀಂಧ್ರ ನಾಶಕಗಳು ಅಥವಾ ಜೈವಿಕ ದುಂಡಾಣು ನಾಶಕಗಳನ್ನು ಉಪಯೋಗಿಸುವುದು ಕೂಡ ಸಮಗ್ರ ರೋಗ ನಿರ್ವಹಣಾ ಕ್ರಮದಲ್ಲಿ ಒಂದು. ನಂತರದ ಹಂತದಲ್ಲಿ ನಾವು ರಾಸಾಯನಿಕಗಳ ಉಪಯೋಗಕ್ಕೆ ಹೋಗಬೇಕು. ಅಂದ್ರೆ ಕೊನೆಯಾಗಿ ರಾಸಾಯನಿಕಗಳನ್ನು ಉಪಯೋಗಿಸುವುದು ಪರಿಸರಕ್ಕೂ ಉತ್ತಮ ಮತ್ತೆ ಮನುಷ್ಯರ ಆರೋಗ್ಯಕ್ಕೆ ಪ್ರಾಣಿ ಪಕ್ಷಿಗಳ ಆರೋಗ್ಯಕ್ಕೂ ತುಂಬಾ ಉತ್ತಮ. ಇವಾಗ ನಾವು ಪ್ರಮುಖವಾಗಿ ಜೈವಿಕ ರೋಗನಾಶಕಗಳ ಬಗ್ಗೆ ತಿಳ್ಕೊಳ್ಳುವ ಅಂತ. ಸರಿ, ಈಗ ಈ ಜೈವಿಕ ವಿಧಾನ ಅಂದ್ರೆ ಏನು, ಅದರ ಒಂದು ಮಹತ್ವ ಏನು? ಜೈವಿಕ ವಿಧಾನ ಅಂತಂದ್ರೆ ಇವಾಗ ರೋಗಕಾರಕ ಜೀವಿಗಳು ಶಿಲೀಂಧ್ರ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಜಂತು ಹುಳುಗಳು, ಇವು ಈ ರೋಗಕಾರಕ ಜೀವಿಗಳನ್ನು ಇನ್ನೊಂದು ಸೂಕ್ಷ್ಮಾಣು ಜೀವಿ ಅಥವಾ ಇನ್ನೊಂದು ಜೀವಿಯಿಂದ ಅದನ್ನ ನಿರ್ವಹಣೆ ಮಾಡುವ ಕ್ರಮವನ್ನು ಜೈವಿಕ ವಿಧಾನ ಅಂತ ಕರಿತೀವಿ. ಆ ಯಾವ ಜೀವಿಗಳನ್ನು ನಾವು ಬಳಸ್ತೀವೋ ಆ ಜೀವಿಗಳಿಗೆ ಜೈವಿಕ ರೋಗನಾಶಕಗಳು ಅಥವಾ ಜೈವಿಕ ರೋಗ ನಿಯಂತ್ರಕಗಳು ಅಂತ ಕರಿತೀವಿ. ಈ ರೋಗ ನಿಯಂತ್ರಕಗಳು ಹೇಗೆ ರೋಗ ಕಾರಕಗಳನ್ನ ನಿಯಂತ್ರಿಸುತ್ತವೆ, ನಿಯಂತ್ರಿಸಕ್ಕೆ ಅವಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಇವುಗಳು ರೋಗಕಾರಕ ಜೀವಿಯ ಜೊತೆ ಸ್ಪರ್ಧೆ ಮಾಡ್ತವೆ. ಯಾವುದಕ್ಕೆಲ್ಲ ಸ್ಪರ್ಧೆ ಅಂತ ಅಂದ್ರೆ ಸ್ಥಳಕ್ಕೆ ಮತ್ತೆ ಪೋಷಕಾಂಶಗಳಿಗೆ ಸ್ಪರ್ಧೆ ಮಾಡ್ತವೆ. ಇದಲ್ಲದೆ ಅವು ಕೆಲವೊಂದು ವಿಷಕಾರಿ ವಸ್ತುಗಳನ್ನ ಸ್ರವಿಸ್ತವೆ. ಅದು ಈ ರೋಗಕಾರಕ ಜೀವಿಯ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತದೆ. ಅದಲ್ಲದೆ ಇನ್ನು ಅವು ರೋಗಕಾರಕ ಜೀವಿಗಳು ಇನ್ನು ಕೆಲವು ವಸ್ತುಗಳನ್ನು ಸ್ರವಿಸ್ತವೆ. ಇದರಿಂದ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಪ್ರಚೋದಿಸುತ್ತವೆ. ಮತ್ತೆ ಅದಲ್ಲದೆ ಹೈಡ್ರೋಜನ್ ಸಯನೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಅನ್ನೋ ತರ ತ್ಯಾಜ್ಯ ವಸ್ತುಗಳನ್ನು ಕೂಡ ಈ ಶಿಲೀಂಧ್ರ ನಾಶಕಗಳು ಅಥವಾ ಜೈವಿಕ ನಿಯಂತ್ರಕಗಳು ಸ್ರವಿಸುತ್ತವೆ. ಇದರಿಂದಾಗಿ ರೋಗಕಾರಕ ಜೀವಿಗಳನ್ನ ಒಂದು ಮಟ್ಟಿಗೆ ಹತೋಟಿ ಮಾಡಬಹುದು. ಈಗ ನೈಸರ್ಗಿಕವಾಗಿ ಬೇರೆ ಬೇರೆ ರೀತಿಯ ಶಿಲೀಂಧ್ರಗಳು ಅಥವಾ ಜೀವಾಣುಗಳು ಆ ಮಣ್ಣಿನಲ್ಲಿ ಇರ್ತವೆ ಅಥವಾ ಭೂಮಿಯಲ್ಲಿ ಇರ್ತವೆ. ಇವುಗಳಿಗೆ ಸಹಜವಾಗಿ ಒಂದು ಸ್ಪರ್ಧೆ ಏರ್ಪಟ್ಟು ಆ ರೋಗಕಾರಕ ಶಿಲೀಂಧ್ರಗಳನ್ನ ಇವು ನಾಶಪಡಿಸುತ್ತವೆ ಅನ್ನುವಂತಹದ್ದು. ಈ ಹೊರಗಿನಿಂದ ಇವುಗಳನ್ನ ಪೂರೈಸುವಂತಹ ಒಂದು ಅಗತ್ಯ ಏನು? ನೈಸರ್ಗಿಕವಾಗಿ ಯಾಕೆ ಅವು ಅಭಿವೃದ್ಧಿ ಆಗುವುದಿಲ್ಲ? ನೈಸರ್ಗಿಕವಾಗಿ ಅಲ್ಲಿ ಸರಿಯಾದ ವಾತಾವರಣ ಏರ್ಪಡಬೇಕಾಗತ್ತೆ. ಅಲ್ಲಿ ರೋಗಕಾರಕ ಜೀವಿಗಳನ್ನು ಕೆಲವು ಸ್ಥೂಡಮೊನಸ್ ಇರ್ಬೋದು, ಟ್ರೈಕೋಡರ್ಮ ಇರ್ಬೋದು, ಅಲ್ಲಿ ಕೆಲವೊಂದು ಮಣ್ಣಲ್ಲಿ ಮಾತ್ರ ಅವುಗಳ ಉತ್ಪತ್ತಿ ಇರುತ್ತೆ, ಕೆಲವೊಂದು ಕಡೆ ಇರುವುದಿಲ್ಲ. ಹಂಗಾಗಿ ಹೊರಗಡೆಯಿಂದನೇ ಅದ್ರಲ್ಲಿ ತಂದು ಹಾಕ್ಬೇಕಾಗತ್ತೆ. ಯಾಕಂದ್ರೆ ಅವ್ರದ್ದು ಜನಸಂಖ್ಯೆ ಅಷ್ಟು ರೋಗಕಾರಕ ಜೀವಿಗಳನ್ನ ಕಂಟ್ರೋಲ್ ಮಾಡುವಷ್ಟು ಸಂಖ್ಯೆಯಲ್ಲಿ ಇರೋದಿಲ್ಲ. ಅವು ಇರೋದಿಲ್ಲ ಅಂತಲ್ಲ, ಇರ್ತವೆ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಹಾಗಾಗಿ ನಾವು ಹೊರಗಡೆಯಿಂದ ತಂದು ಹಾಕ್ಬೇಕಾಗತ್ತೆ. ಅವಾಗ ಅವು ಇನ್ನು ಮಲ್ಟಿಪ್ಲೈ ಅಥವಾ ಸಂತಾನೋತ್ಪತ್ತಿ ಮಾಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಹೊಂದಿ ರೋಗಕಾರಕ ಜೀವಿಗಳನ್ನ ಹತೋಟಿ ಮಾಡುವಲ್ಲಿ ಸಹಾಯ ಮಾಡ್ತವೆ. ಸಾಮಾನ್ಯವಾಗಿ ಈ ರೋಗ ಕಾರಕಗಳು ಹೆಚ್ಚು ಬಲಶಾಲಿಯಾಗಿರ್ತವೆ ಮತ್ತು ಅವುಗಳನ್ನ ಹತೋಟಿ ಮಾಡುವಂತವು ಸ್ವಲ್ಪ ವೀಕ್ ಆಗಿರ್ತವೆ ಅಂತ ಹೇಳಿ. ಹಾ ಹೌದು ಸರ್, ಹತೋಟಿ ಮಾಡುವಂತವು ವೀಕ್ ಆಗಿರ್ತವೆ. ನಾವು ಅದು ಸ್ಟ್ರಾಂಗ್ ಮಾಡಬೇಕು ನಾವು. ಮತ್ತೆ ಅದಕ್ಕೆ ಇವಾಗ ಎಲ್ಲಾ ಜೀವಿಗಳಿಗೂ ಅದನ್ನ ಹತೋಟಿ ಮಾಡುವಂತ ಶಕ್ತಿ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಸೆಲೆಕ್ಟೆಡ್ ಜೀವಿಗಳಿದಾವೆ, ಟ್ರೈಕೋಡರ್ಮಾ, ಸೂಡೋಮೊನಸ್, ಬ್ಯಾಸಿಲಸ್, ಆಂಫಿಲೋಮೈಸಿಸ್. ಅದು ಅಲ್ಲದೆ ಈ ಎಲ್ಲಾ ಬೇರೆ ಬೇರೆ ಹೇಳಿದ್ನಲ್ಲ, ಎಲ್ಲದೂ ಎಲ್ಲಾ ರೋಗಗಳನ್ನು ಕಂಟ್ರೋಲ್ ಮಾಡೋದಿಲ್ಲ. ಅವಕ್ಕೂ ಒಂದು ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ರೋಗಗಳನ್ನ ಬೇರೆ ಬೇರೆ ಶಿಲೀಂಧ್ರಗಳು ಅಥವಾ ಬೇರೆ ಬೇರೆ ಜೈವಿಕ ನಿಯಂತ್ರಕಗಳೇ ಕಂಟ್ರೋಲ್ ಮಾಡೋದು. ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಉಪಯೋಗಿಸಬೇಕಾಗುತ್ತೆ. ಈಗ ಟ್ರೈಕೋಡರ್ಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಇದರ ಒಂದು ವಿಶೇಷತೆ ಏನು, ಟ್ರೈಕೋಡರ್ಮದ ಒಂದು ಗುಣಲಕ್ಷಣಗಳು ಏನು ಮತ್ತು ಯಾವ ರೀತಿ ಅದನ್ನ ಕೃತಕವಾಗಿ ಅಭಿವೃದ್ಧಿಪಡಿಸಿಕೊಂಡು ರೋಗನಾಶಕವಾಗಿ ಬಳಕೆ ಮಾಡಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಟ್ರೈಕೋಡರ್ಮ ಇದೊಂದು ಶಿಲೀಂಧ್ರ, ಇದರಲ್ಲಿ ತುಂಬಾ ಸುಮಾರು ಪ್ರಭೇದಗಳಿದಾವೆ. ಅದಂದ್ರೆ ಟ್ರೈಕೋಡರ್ಮ ಹಾರ್ಜಿಯಾನಮ್, ಟ್ರೈಕೋಡರ್ಮ ವಿರಿಡೆ, ಟ್ರೈಕೋಡರ್ಮ ವೈರನ್ಸ್, ಟ್ರೈಕೋಡರ್ಮ ಕೊಯ್ನಿಗಿ ಅಂತೆಲ್ಲ ತುಂಬಾ ಇದೆ. ಅದರಲ್ಲಿ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಮೂರು ಟ್ರೈಕೋಡರ್ಮ ಪ್ರಭೇದಗಳು ರೋಗಗಳನ್ನ ನಿಯಂತ್ರಣ ಮಾಡುವಲ್ಲಿ ನಾವು ಉಪಯೋಗಿಸ್ತಿದ್ದೇವೆ. ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಥವಾ ಅಭಿವೃದ್ಧಿ ಪಡಿಸಬೇಕು ಅಂತಂದ್ರೆ ಲ್ಯಾಬೊರೇಟರಿ ಪ್ರಯೋಗಾಲಯದ ಅವಶ್ಯಕತೆ ಇದೆ. ಯಾವ್ದಾದ್ರು ಮಣ್ಣಿಂದ ನಾವು ಅದನ್ನ ಐಸೋಲೇಷನ್ ಅಂತ ಸಪರೇಟ್ ಬೇರ್ಪಡಿಸಿ ಪ್ರತ್ಯೇಕಿಸಿ ಅದನ್ನ ಸೀರಿಯಲ್ ಡೈಲ್ಯೂಷನ್ ಅಂತ ಒಂದು ಮೆಥಡ್ ಇದೆ, ಅದರಲ್ಲಿ ಬೆಳೆಸಿ ಪೆಟ್ರಿ ಪ್ಲೇಟ್ ಅಲ್ಲಿ ಬೆಳೆಸಿ ಅದನ್ನ ನಂತರ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಿ ಅದನ್ನ ಟಾಕ್ ಪೌಡರ್ ಅಂತ ಅಥವಾ ಬೇರೆ ಯಾವುದೇ ಕ್ಯಾರಿಯರ್ ಅಂತ ಬರುತ್ತೆ ಅದನ್ನ ಅದ್ರ ಜೊತೆ ಮಾಧ್ಯಮ ಅದ್ರ ಜೊತೆ ಮಿಕ್ಸ್ ಮಾಡಿ ನಾವು ಟ್ರೈಕೋಡಮ್ ಅದನ್ನ ಪೌಡರ್ ಮುಖ ತರದಲ್ಲಿ ಅಭಿವೃದ್ಧಿ ಪಡಿಸಬಹುದು. ಇಲ್ಲ ಬ್ರಾತ್ ತರದಲ್ಲಿ ಕೂಡ ನಾವು ದ್ರವ ರೂಪದಲ್ಲಿ ಕೂಡ ಗಿಡಕ್ಕೆ ಉಪಯೋಗಿಸಬಹುದು. ಆದ್ರೆ ತುಂಬಾ ದಿನಗಳ ಕಾಲ ಅಥವಾ ಇಡಬೇಕು ಅಂತಂದ್ರೆ ನಾವು ಪೌಡರ್ ಅಥವಾ ಪುಡಿ ರೂಪದಲ್ಲಿ ಉಪಯೋಗಿಸ್ತೀವಿ. ಈಗ ಟ್ರೈಕೋಡರ್ಮ ಅಭಿವೃದ್ಧಿಪಡಿಸಿರುವಂತಹದ್ದನ್ನ ಎಷ್ಟು ಸಮಯದ ಒಳಗಡೆ ನೀವು ಬಳಕೆ ಮಾಡಬೇಕು ಮತ್ತು ಅದನ್ನು ಬಳಕೆ ಮಾಡುವಂತಹ ವಿಧಾನ ಹೇಗೆ? ಟ್ರೈಕೋಡರ್ಮ ಅಭಿವೃದ್ಧಿಪಡಿಸಿದನ್ನ ಸಾಮಾನ್ಯವಾಗಿ 6 ತಿಂಗಳ ಕಾಲ ಉಪಯೋಗಿಸಬಹುದು. ಇಲ್ಲವಾದಲ್ಲಿ ಏನಾಗತ್ತಂತಂದ್ರೆ ಅದರಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಂದ್ರೆ ಟ್ರೈಕೋಡರ್ಮದ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗುದ್ರಿಂದ ಅದು ರೋಗಕಾರಕ ಜೀವಿಗಳನ್ನ ನಿರ್ವಹಣೆ ಮಾಡುವಷ್ಟು ಶಕ್ತಿ ಕಳೆದುಕೊಳ್ಬಿಟ್ಟಿರುತ್ತೆ, ಯಾಕಂದ್ರೆ ಸಂಖ್ಯೆ ಕಡಿಮೆ ಇರುತ್ತೆ. ಇನ್ನು ಟ್ರೈಕೋಡರ್ಮವನ್ನ ಯಾವ ರೀತಿ ಉಪಯೋಗಿಸುವುದು ಅಂತಂದ್ರೆ ನಾವು ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಅದಾದ್ಮೇಲೆ ಸಸಿಗಳ ಬೇರು ಅಥವಾ ಕಂದುಗಳು, ಬಾಳೆದಾದ್ರೆ ಕಂದುಗಳು, ಕಬ್ಬಲ್ಲಾದ್ರೆ ಅದರದ್ದು ಗೆಣ್ಣುಗಳನ್ನು ಅದನ್ನ ಅದ್ದೋದು ಈ ರೀತಿ ಕೂಡ ಉಪಯೋಗಿಸಬಹುದು. ಇಲ್ಲ ಅಂದ್ರೆ ನಾವು ಬೇವಿನ ಹಿಂಡಿ ಅಥವಾ ಕಳಿತ ಗೊಬ್ಬರ FIM ಅಥವಾ ಕಳಿತ ಹಟ್ಟಿ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕಬಹುದು. ಬೀಜೋಪಚಾರದ ವಿಷಯಕ್ಕೆ ಬಂದ್ರೆ ಬೀಜೋಪಚಾರ ಹೇಗೆ ಮಾಡೋದಂತೇಳಿ ಹೇಳಿದ್ರೆ ನಾವು ಈಗ 1 ಎಕರೆಗೆ ಎಷ್ಟು ಬೀಜ ಬೇಕು ಅಂತ ತೆಗೆದಿಟ್ಟು 1 ಲೀಟರ್ ನೀರು ತಗೊಂಡು ಅದಕ್ಕೆ 1.5 kg ಬೆಲ್ಲ ಹಾಕಿ ಅದನ್ನ 15 ನಿಮಿಷಗಳ ಕಾಲ ಕುದಿಸಬೇಕು. ಕುದಿಸಿ ಅದು ಅಂಟು ದ್ರಾವಣ ತಯಾರಾಗುತ್ತೆ, ಅದನ್ನ ಆರಿಸಬೇಕು. ಆರಿಸಿದ ನಂತರ ನಾವು 1 kg ಬೀಜಕ್ಕೆ 4 gram ಟ್ರೈಕೋಡರ್ಮ ಅಷ್ಟರ ಪ್ರಮಾಣದಲ್ಲಿ ಟ್ರೈಕೋಡರ್ಮ ಎಷ್ಟು ಬೇಕು ಮತ್ತೆ ಅಂಟು ದ್ರಾವಣ ಎಷ್ಟು ಬೇಕು, ನಾವು ಎಕರೆಗೆ ಎಷ್ಟು ಬೀಜ ಬೇಕು ಅದನ್ನೆಲ್ಲ ಮಿಶ್ರಣ ಮಾಡಿ ಅದನ್ನ 1-24 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಆ ನಂತರ ಬಿತ್ತನೆ ಮಾಡಬೇಕು. ಬಿತ್ತನೆ ಬೀಜದ ಮೇಲೆ ಈ ಒಂದು ಏನು ಬೆಲ್ಲದ ಪಾಕ ಮಾಡಿರುವಂತಹದ್ದು ಇದರ ಒಂದು ರೈಸೋಬಿನ್ ಒಂದು ಲೇಪನ ಆಗುವ ಹಾಗೆ ನೋಡ್ಕೊಳ್ಬೇಕು. ಹಾ, ಲೇಪನ ಆಗುವ ಹಾಗೆ ನೋಡ್ಕೋಬೇಕು. ಆ ನಂತರ ನೀವು ಸಸಿಗಳಿಗೆ ಇದರ ಉಪಚಾರ ಮಾಡೋದಿದ್ರೆ ಮೊದಲು 1-20 liter ನೀರು ತಗೊಂಡು ಅದಕ್ಕೆ 1 kg ಆಗುವಷ್ಟು ಟ್ರೈಕೋಡರ್ಮದ ಪುಡಿ ಬರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಅದ್ಬೇಕು, ಬೇರನ್ನ ಅದ್ಬೇಕು. ಎಷ್ಟು ಸಮಯ ಅಂತಂದ್ರೆ 1-30 ನಿಮಿಷಗಳ ಕಾಲ ಅದ್ದಿ ಆ ನಂತರ ಸಸಿಯನ್ನ ನಾಟಿ ಮಾಡೋದ್ರಿಂದ ಮಣ್ಣಿನಿಂದ ಹರಡುವ ರೋಗಗಳನ್ನು ಎಲ್ಲ ನಿಯಂತ್ರಣ ಮಾಡಬಹುದು. ಇನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆ ಮಿಶ್ರಣ ಮಾಡಿ ಹಾಕೋದಿದ್ರೆ 1 kg ಟ್ರೈಕೋಡರ್ಮವನ್ನು 100 kg ಕಳಿತ ಹಟ್ಟಿ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅದನ್ನ ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಆ ರೀತಿಯಲ್ಲಿ ಕೊಡ್ಬೇಕಾಗತ್ತೆ. ಇನ್ನು ಬೇವಿನ ಹಿಂಡಿ ಆದ್ರೆ 20 kg ಬೇವಿನ ಹಿಂಡಿಗೆ 1 kg ಟ್ರೈಕೋಡರ್ಮ ಅಷ್ಟನ್ನು ಹಾಕಿ ಅದನ್ನು ಅಷ್ಟ ಈಗ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಬೇವಿನ ಹಿಂಡಿಯನ್ನು ಕೊಡ್ತೀವಿ. ಆ ಪ್ರಮಾಣದಲ್ಲಿ ನೋಡಿಕೊಂಡು ತಕ್ಕ ಪ್ರಮಾಣದಲ್ಲಿ ಗಿಡಗಳಿಗೆ ಉಪಯೋಗಿಸಬಹುದು. ಈಗ ಕಾಳು ಮೆಣಸಿಗಾಗಬಹುದು ಅಥವಾ ಬೇರೆ ಬೇರೆ ಬೆಳೆಗಳಿಗಾಗಬಹುದು ಈ ಟ್ರೈಕೋಡರ್ಮವನ್ನು ಉಪಯೋಗಿಸುವಂತಹ ವಿಧಾನದ ಬಗ್ಗೆ ನೀವು ಹೇಳಿದ್ರಿ. ಯಾವ ಸಮಯದಲ್ಲಿ ಇದನ್ನ ಬಳಕೆ ಮಾಡಬೇಕು ಮತ್ತು ಒಂದು ಸಾರಿ ಹೀಗೆ ಬಳಕೆ ಮಾಡಿದ ನಂತರ ರಸಗೊಬ್ಬರವನ್ನು ಕೊಡುವಂತಹದ್ದಾಗಬಹುದು ಅಥವಾ ಬೇರೆ ಒಂದು ಶಿಲೀಂದ್ರನಾಶಕವನ್ನು ಬಳಕೆ ಮಾಡುವಂತಹದ್ದಾಗಬಹುದು, ಎಷ್ಟರ ಮಟ್ಟಿಗೆ ಅಂತರವನ್ನು ಪಾಲಿಸಬೇಕು? ಬೇರೆ ಶಿಲೀಂದ್ರ ನಾಶಕಗಳನ್ನು ಉಪಯೋಗಿಸಿದ್ರೆ ಅಂತದೇನು ತೊಂದರೆ ಇರೋದಿಲ್ಲ, ಯಾಕಂದ್ರೆ ಟ್ರೈಕೋಡರ್ಮ ಬಾರಿ ಸ್ಪರ್ಧಾತ್ಮಕವಾದ ಒಂದು ಜೀವಿ, ಅದು ಬೇರೆ ಜೀವಿಗಳೊಂದಿಗೆ ಒಂದ್ ವಾರ 15 ದಿನದಲ್ಲಿ ಅದರ ಬೆಳವಣಿಗೆ ಆಗಿರುತ್ತೆ, ಹಾಗಾಗಿ ಉಪಯೋಗಿಸಬಹುದು. ಇನ್ನು ಬೇರೆ ಶಿಲೀಂದ್ರ ನಾಶಕಗಳನ್ನೆಲ್ಲ ಉಪಯೋಗಿಸುವಾಗ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಮಣ್ಣಿಗೆ ಟ್ರೈಕೋಡರ್ಮ ಉಪಯೋಗಿಸಿದೀವಿ ಅಂತಂದ್ರೆ ಅದ್ರ ನಂತರ ಶಿಲೀಂದ್ರ ನಾಶಕ ಉಪಯೋಗಿಸಿದ್ರೆ ಈ ಟ್ರೈಕೋಡರ್ಮಕ್ಕೂ ಹಾನಿಯಾಗುತ್ತೆ, ಅದರದ್ದು ಸಂಖ್ಯೆನು ಕೂಡ ಕಡಿಮೆ ಆಗುತ್ತೆ. ಫರ್ಟಿಲೈಸರ್ ಕೊಡೋದಕ್ಕೂ ಒಂದ್ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕಾಗುತ್ತೆ, 1 ತಿಂಗಳು ಅಂದ್ರೆ, ಅಥವಾ ರೋಗ ನಿರ್ವಹಣೆ ಆಗಿದೆಯೋ ಇಲ್ವೋ ರೋಗಕಾರಕ ಜೀವಿಗಳನ್ನ ಅದು ಸಾಯ್ ಅಂದ್ರೆ ಕಡಿಮೆ ಮಾಡೋದಕ್ಕೆ ಟೈಮ್ ಬೇಕು, ಅಷ್ಟೊಂದು ಟೈಮ್ ಸಮಯವನ್ನು ಕೊಡ್ಬೇಕಾಗತ್ತೆ, ಒಂದು ಒಂದೂವರೆ ತಿಂಗಳಷ್ಟು ಸಮಯವನ್ನು ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಮೊದಲು ರಸಗೊಬ್ಬರ ಉಪಯೋಗಿಸಿ ಅದು ಸ್ವಲ್ಪ ಟೈಮ್ ಸಮಯ ಆದ್ಮೇಲೆ ನಂತರ ಜೈವಿಕ ಶಿಲೀಂದ್ರನಾಶಕಗಳನ್ನು ಉಪಯೋಗಿಸುವುದು ಉತ್ತಮ. ಈಗ ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡುವಂತಹ ಸಂದರ್ಭದಲ್ಲಿ ಟ್ರೈಕೋಡರ್ಮ ಉಪಚಾರದ ನಂತರ ಯಾವ್ದಾದ್ರೂ ಶಿಲೀಂದ್ರನಾಶಕದ ಒಂದು ಬೀಜೋಪಚಾರ ಮಾಡುವುದಿದ್ರೆ ಹೇಗೆ? ಟ್ರೈಕೋಡರ್ಮ ಅಥವಾ ಯಾವುದೇ ರೀತಿ ಜೈವಿಕ ಜೀವಾಣುಗಳನ್ನು ನಾವು ಕೊನೆಯಲ್ಲಿ ಬೀಜಕ್ಕೆ ಉಪಚಾರ ಮಾಡಬೇಕಾಗುತ್ತೆ. ಫಸ್ಟಿಗೆ ಫಂಜಿಸೈಡ್ಸ್ ಅಥವಾ ಶಿಲೀಂದ್ರನಾಶಕಗಳು, ಅದಾದ್ಮೇಲೆ ಕೀಟನಾಶಕಗಳನ್ನ ಉಪಚಾರ ಮಾಡಬೇಕಾಗ, ಲಾಸ್ಟ್ಗೆ ಕೊನೆಯಲ್ಲಿ ನಾವು ಜೈವಿಕ ಶಿಲೀಂದ್ರನಾಶಕಗಳು ಅಥವಾ ಜೀವಾಣುಗಳಿಂದ ಉಪಚಾರ ಮಾಡಬೇಕಾಗುತ್ತೆ. ಈಗ ಟ್ರೈಕೋಡರ್ಮ ಉಪಚಾರವನ್ನು ಯಾವ ಯಾವ ಬೆಳೆಗಳಲ್ಲಿ ಹೇಗೆ ಮಾಡಬಹುದು? ಟ್ರೈಕೋಡರ್ಮ ಇದು ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೋಗಗಳನ್ನ ಹತೋಟಿ ಮಾಡ್ತದೆ. ಅದು ಯಾವ್ಯಾವ ರೋಗಗಳು ಅಂತಂದ್ರೆ, ತರಕಾರಿಗಳಲ್ಲಿ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ಹೂಕೋಸು, ಎಲೆಕೋಸು, ಇದರಲ್ಲಿ ಸಸಿ ಮಡಿ ಸಾಯುವಿಕೆ ಅಥವಾ ಬುಡ ಕೊಳೆಯುವಿಕೆ, ಇದನ್ನ ಹತೋಟಿಯನ್ನು ಮಾಡುತ್ತೆ. ಇನ್ನು ಇದಕ್ಕೆಲ್ಲ ನಾವು ಬೀಜೋಪಚಾರ ಅಥವಾ ಸಸಿಗಳನ್ನು ದ್ರಾವಣದಲ್ಲಿ ಅದ್ದಿ ಕೂಡ ಉಪಚಾರ ಮಾಡಬಹುದು. ಶುಂಠಿಯಲ್ಲಿ ಗಡ್ಡೆ ಕೊಳೆ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಟ್ರೈಕೋಡರ್ಮವನ್ನು ಉಪಯೋಗಿಸಬಹುದು. ಇದರಲ್ಲಿ ಗಡ್ಡೆಯನ್ನ ಉಪಚಾರ ಮಾಡಿ ನಂತರ ನಾಟಿ ಮಾಡಬಹುದು. ಕಾಳು ಮೆಣಸಿನಲ್ಲಿ ಶೀಘ್ರ ಸೊರಗು ರೋಗಕ್ಕೆ ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮವನ್ನ ಮಿಶ್ರಣ ಮಾಡಿ ಮಳೆಗಾಲಕ್ಕೆ ಮುಂಚೆ ಕೊಡುವುದರಿಂದ ಶೀಘ್ರ ಸೊರಗು ರೋಗದ ನಿಯಂತ್ರಣವನ್ನು ಮಾಡಬಹುದು. ಅಡಿಕೆ ಮತ್ತು ತೆಂಗಿನಲ್ಲಿ ಕಾಂಡ ಸೊರಗು ರೋಗ, ಅಣಬೆ ರೋಗದ ನಿಯಂತ್ರಣಕ್ಕೆ ಕೂಡ ನಾವು ಬೇವಿನ ಹಿಂಡಿ ಅಥವಾ ಕಳಿತ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಈ ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮ ಅದು ಮತ್ತು ಇದರ ಒಂದು ಮಹತ್ವ ಏನು ಮತ್ತು ಅದರ ಒಂದು ಉಪಚಾರವನ್ನು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಈಗ ಬೇರೆ ರೀತಿಯ ಒಂದು ಈ ಜೈವಿಕ ಶಿಲೀಂದ್ರನಾಶಕದ ಬಗ್ಗೆ ಹೇಳಿ. ಟ್ರೈಕೋಡರ್ಮದ ನಂತರ ಜಾಸ್ತಿ ಪ್ರಚಲಿತದಲ್ಲಿರುವ ಜೈವಿಕ ಶಿಲೀಂದ್ರನಾಶಕ ಅಂತ ಅಂದ್ರೆ ಅದು ಸೂಡೋಮೊನಸ್ ಫ್ಲೂರೊಸೆನ್ಸ್. ಸೂಡೋಮೊನಸ್ ಫ್ಲೂರೊಸೆನ್ಸ್ ಇದೊಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾ. ಇದು ಕೂಡ ಹಲವಾರು ರೋಗಗಳನ್ನು ನಿಯಂತ್ರಣ ಮಾಡುವ ಶಕ್ತಿಯನ್ನು ಹೊಂದಿದೆ. ಅದು ಯಾವ್ಯಾವ ರೋಗಗಳು ಅಂತಂದ್ರೆ, ಭತ್ತ ಮತ್ತು ರಾಗಿಯಲ್ಲಿ ಬೆಂಕಿ ರೋಗ, ಭತ್ತದಲ್ಲಿ ಎಲೆ ಕವಚ ಮಚ್ಚೆ ರೋಗ, ಹತ್ತಿಯಲ್ಲಿ ಬೇರುಕೊಳೆ ರೋಗ ಮತ್ತು ಸೊರಗು ರೋಗ, ಮಾವಿನಲ್ಲಿ ಚಿಬ್ಬು ರೋಗ, ಬಾಳೆಯಲ್ಲಿ ಸೊರಗು ರೋಗ ಮತ್ತು ಚಿಬ್ಬು ರೋಗ, ಈ ಇಷ್ಟು ರೋಗಗಳನ್ನು ನಿಯಂತ್ರಣ ಮಾಡುವ ಇವು ಉದಾಹರಣೆಗಳು. ಇನ್ನು ಹಲವು ಇದೇ ರೀತಿ ಹಲವು ಉದಾಹರಣೆಗಳು ಸಿಗ್ತವೆ ನಮಗೆ. ಸೂಡೋಮೊನಾಸ್ ಇದನ್ನು ಉಪಯೋಗಿಸೋದು ಯಾವ ರೀತಿ ಅಂತಂದ್ರೆ, ಬೀಜೋಪಚಾರ ಟ್ರೈಕೋಡರ್ಮಕ್ಕೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡೋದು. ಆದ್ರೆ ಇಲ್ಲಿ ಪ್ರಮಾಣ ಮಾತ್ರ ಸ್ವಲ್ಪ ಹೆಚ್ಚಿನ ಪ್ರಮಾಣ. ನಾವು ಟ್ರೈಕೋಡರ್ಮದಲ್ಲಿ 4 ಗ್ರಾಮ್ ಉಪಯೋಗಿಸಿದ್ರೆ ಇಲ್ಲಿ 10 ಗ್ರಾಮ್ ಸೂಡೋಮೊನಾಸ್ ಅನ್ನು 1 ಕೆಜಿ ಬೀಜಕ್ಕೆ ಉಪಚಾರ ಮಾಡಕ್ಕೆ ಉಪಯೋಗಿಸಬೇಕಾಗುತ್ತೆ. ಇನ್ನು ಸಸಿಗಳನ್ನು ಅದ್ದುವ ವಿಧಾನದಲ್ಲಿ 5 ಗ್ರಾಮ್ ಸೂಡೋಮೊನಾಸ್ ಅನ್ನು 1 ಲೀಟರ್ ನೀರಿಗೆ ಆಗುವಷ್ಟು ಈ ಪ್ರಮಾಣದಲ್ಲಿ ಹಾಕಿ ಮುಂಚೆ ಹೇಳಿದ ವಿಧಾನದಲ್ಲೇ ಸಸಿಗಳನ್ನು ಉಪಚಾರ ಮಾಡುವುದು. ನಂತರ ಮಣ್ಣಿಗೆ ಸೇರಿಸುವುದು. ಇದರಲ್ಲೂ 1.5 ಕೆಜಿಯಷ್ಟು ಸೂಡೋಮೊನಾಸ್ ಅನ್ನು 50 ಕೆಜಿ ಆಗುವಷ್ಟು ಕಳಿತ ಹಟ್ಟಿ ಗೊಬ್ಬರ ಅಥವಾ ಬೇವಿನ ಹಿಂಡಿಯ ಜೊತೆ ಮಿಶ್ರಣ ಮಾಡಿ ರೋಗ ಪೀಡಿತ ಗಿಡಗಳಿಗೆ ಉಪಯೋಗಿಸುವುದು. ಇದನ್ನು ಸಸ್ಯ ಭಾಗಗಳಿಗೆ ಸಿಂಪರಣೆ ಮಾಡೋದಕ್ಕೆ ಕೂಡ ಸೂಡೋಮೊನಾಸ್ ಅನ್ನು ಉಪಯೋಗಿಸ್ತಾರೆ. ಹೀಗೆ ಉಪಯೋಗಿಸುವಾಗ ನಾವು 2 ಗ್ರಾಮ್ ಸೂಡೋಮೊನಾಸ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಅದನ್ನ ರೋಗ ಪೀಡಿತ ಸಸ್ಯ ಭಾಗಗಳಿಗೆ ಮತ್ತು ಪೂರ್ತಿ ಎಲ್ಲಾ ಸಸ್ಯ ಭಾಗಗಳಿಗೂ ಕೂಡ ಸಿಂಪರಣೆ ಮಾಡಬಹುದು. ಇದರಿಂದ ರೋಗವನ್ನ ತಕ್ಕ ಮಟ್ಟಿಗೆ ಹತೋಟಿ ಮಾಡಬಹುದು. ಇನ್ನು ಹಲವು ಜೀವಾಣುಗಳು ಇದೆ. ನಾವು ಟ್ರೈಕೋಡರ್ಮ ಮತ್ತು ಸೂಡೋಮೊನಾಸ್ ಬಗ್ಗೆ ಅತಿ ಹೆಚ್ಚಿನ ವಿವರ ತಿಳಿದಿದ್ದೆ, ಯಾಕಂತಂದ್ರೆ ಇವು ಮಾರುಕಟ್ಟೆಯಲ್ಲಿ ಹೆಚ್ಚು ಪ್ರಚಲಿತವಾಗಿರುವ ಜೈವಿಕ ರೋಗ ನಿಯಂತ್ರಕಗಳು. ಇದಲ್ಲದೆ ಇನ್ನು ಬೇರೆ ರೋಗ ನಿಯಂತ್ರಕಗಳು ಕೂಡ ಇದೆ. ಅವು ಯಾವಂತಂದ್ರೆ, ಆಂಪಲೊಮೈಸಿಸ್ ಕ್ವಿಸ್ಕ್ವಾಲಿಸ್ ಅಂತ ಒಂದು ಶಿಲೀಂಧ್ರ ಇದೆ. ಇದು ಬೂದಿ ರೋಗದ ನಿರ್ವಹಣೆ, ಹಲವು ಬೆಳೆಗಳಲ್ಲಿ ಬೂದಿ ರೋಗದ ನಿರ್ವಹಣೆಗೆ ಉಪಯೋಗಿಸಬಹುದು. ಇನ್ನು ಪ್ಯಾಸ್ಟೀರಿಯಾ ಪೆನೆಟ್ರೆನ್ಸ್ ಅಂತ ಒಂದು ದುಂಡಾಣು, ಅದನ್ನ ಬೇರುಗಂಟು ಜಂತುಹುಳು ಬೇರೆ ಬೇರೆ ರೋಗ ಬೇರೆ ಬೇರೆ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಟೊಮ್ಯಾಟೋದಲ್ಲಿ, ಬದನೆಯಲ್ಲೂ ಕೂಡ ಕಂಡು ಬರುತ್ತೆ, ಕಾಳು ಮೆಣಸಲ್ಲೂ ಕೂಡ ಕಂಡು ಬರುತ್ತೆ. ಇದರ ನಿರ್ವಹಣೆಗೆ ಬೇರುಗಂಟು ಜಂತುಹುಳನ್ನ ಪ್ಯಾಸ್ಟೀರಿಯಾ ಪೆನೆಟ್ರೆನ್ಸ್ ಅನ್ನು ಉಪಯೋಗಿಸ್ತೀವಿ. ಇನ್ನು ಪೆಸಿಲಿಯೋಮೊನಸ್ ಮೈಸಿಸ್ ಲಿಲಾಸಿನಸ್ ಅಂತ ಒಂದು ಶಿಲೀಂಧ್ರ, ಅದನ್ನು ಕೂಡ ಜೈವಿಕ ನಿಯಂತ್ರಕ ಆಗಿ ಉಪಯೋಗಿಸ್ತೀವಿ. ಅದು ಬೇರುಗಂಟು ಜಂತುಹುಳುವನ್ನ ನಿಯಂತ್ರಣದಲ್ಲಿ ಸಹಾಯ ಮಾಡ್ತದೆ. ಒಟ್ಟಿನಲ್ಲಿ ಈ ಜೈವಿಕ ನಿಯಂತ್ರಕಗಳಿಂದ ಯಾವ ರೀತಿ ಒಂದು ಉಪಯೋಗ ಆಗ್ತದೆ? ಜೈವಿಕ ನಿಯಂತ್ರಕಗಳು ಯಾವ ರೀತಿ ಅಂತಂದ್ರೆ, ಇದರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ಯಾವ್ದ್ಯಾವ ಬೆಳೆಗಳಲ್ಲಿ ಅದನ್ನ ಉಪಯೋಗಿಸಕ್ ಸಾಧ್ಯ ಇದೆ ಅವುಗಳಲ್ಲಿ ಉಪಯೋಗಿಸಬಹುದು. ಎಲ್ಲಾ ಬೆಳೆಗಳಲ್ಲಿಯೂ ಜೈವಿಕ ರೋಗ ನಿಯಂತ್ರಕಗಳನ್ನು ಉಪಯೋಗಿಸಕಾಗತ್ತೆ, ಆ ಎಲ್ಲಾ ರೋಗಗಳನ್ನು ಹತೋಟಿ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅಲ್ಲ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಇದನ್ನ ಉಪಯೋಗಿಸುವುದು ಉತ್ತಮ. ಇದಲ್ಲದೆ ಸ್ವಲ್ಪ ವೆಚ್ಚ ಕೂಡ ರಾಸಾಯನಿಕಗಳಿಗೆ ಹೋಲಿಸಿದ್ರೆ ಇದರ ವೆಚ್ಚ ಕೂಡ ದರ ಕಡಿಮೆನೇ ಇರುತ್ತೆ. ಮತ್ತೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಅವುಗಳಿಗೆ ಇದರಿಂದ ಏನು ಈ ಜೈವಿಕ ವಿಧಾನದಿಂದ ಏನು ಹಾನಿ ಉಂಟಾಗುವುದಿಲ್ಲ. ಇದಲ್ಲದೆ ಇನ್ನೂ ಒಂದು ಉಪಯೋಗ ಅಂತಂದ್ರೆ ಈ ಜೈವಿಕ ಶಿಲೀಂಧ್ರ ನಾಶಕಗಳು ಕೆಲವು ಸ್ರವಿಸುವ ಕೆಲವೊಂದು ವಸ್ತುಗಳು ಅಂದ್ರೆ ಈಗ ಸೂಡೋಮನಸ್ ಅಲ್ಲಿ ಕೆಲವೊಂದು ಸಬ್ಸ್ಟೆನ್ಸಸ್ ಸ್ರವಿಸುತ್ತದೆ, ಅದರಿಂದ ಗಿಡದಲ್ಲಿ ರೋಗ ನಿರೋಧಕತೆಯನ್ನು ಪ್ರಚೋದಿಸುವುದು ಅಲ್ಲದೆ ಗಿಡದ ಬೆಳವಣಿಗೆಯನ್ನು ಕೂಡ ಪ್ರಚೋದಿಸುತ್ತದೆ. ಈ ರೀತಿಯೆಲ್ಲ ಅನುಕೂಲಗಳಿರುವುದರಿಂದ ನಾವು ಜೈವಿಕ ಶಿಲೀಂಧ್ರ ನಾಶಕಗಳು ಅಥವಾ ದುಂಡಾಣು ನಾಶಕಗಳು ಅಥವಾ ಜಂತು ಹುಳುಗಳು ಇವುಗಳ ನಿರ್ವಹಣೆಗೆ ಅದಕ್ಕೆ ಒತ್ತು ಕೊಟ್ಟು ಅವುಗಳನ್ನು ಉಪಯೋಗಿಸುವುದು ಉತ್ತಮ ಎಂದು. ಬಹಳ ಸಂತೋಷ ಸ್ವಾತಿ ಶೆಟ್ಟಿಯವರೇ. ಜೈವಿಕ ನಿಯಂತ್ರಕಗಳು ರೋಗ ನಿರ್ವಹಣೆಯಲ್ಲಿ ಯಾವ ರೀತಿ ಒಂದು ಪಾತ್ರವನ್ನು ವಹಿಸ್ತವೆ, ಯಾವ ರೀತಿ ಬಳಕೆ ಮಾಡಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ಜೈವಿಕ ಗೊಬ್ಬರದ ಪಾತ್ರ ಈ ಕುರಿತು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತಾಂತ್ರಿಕ ಅಧಿಕಾರಿ ಸ್ವಾತಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಗೀತಾ ಅವರೊಂದಿಗೆ ಮಾತುಕತೆ. ಗೀತಾ ಅವರೇ ನಮಸ್ಕಾರ. ನಮಸ್ಕಾರ. ಈ ವರ್ಷದ ಮಳೆ ನೋಡಿದ ನಿಮ್ಗೆ ಏನನ್ಸ್ತದೆ? ಈ ವರ್ಷದ ಮಳೆಗೆ ಸ್ವಲ್ಪ ಜಾಸ್ತಿಯೇ ಇದೆ. ಕೊಳೆ ರೋಗ ಏನಾದರೂ ಕೃಷಿಗೆ ಬರಬಹುದಾ ಎನ್ನುವ ಒಂದು ಆತಂಕ ನಮಗಿದೆ. ಕೊಳೆ ರೋಗದ ಜೊತೆ ಜೊತೆಗೆ ನೀವು ಜೀವನ ಮಾಡ್ತಾ ಇರುವಂತ ಹೌದು. ಕೃಷಿ ಬದುಕು ನಿಮ್ಗೆ ಏನನ್ನು ಕಲಿಸಿದೆ? ಕೃಷಿ ಬದುಕು ಒಂಥರ ಧೈರ್ಯವನ್ನು ಕಲಿಸಿದೆ. ಅಂದರೆ ಅವರು ಮನೆಯಿಂದ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಆ ನಡುವೆ ಆ ಕೃಷಿಯ ಕೆಲಸವನ್ನೆಲ್ಲ ನಾನು ನೋಡ್ಕೊಳ್ಬೇಕಾಗ್ತದೆ. ನಂತರ ನನಗೊಂದು ಆತ್ಮಸ್ಥೈರ್ಯ ಕೂಡ ಬಂದಿದೆ ಅದರಿಂದಾಗಿ. ನಂತರ ಎಲ್ಲ ಒಂದು ಕೆಲಸಗಳು ಅಭ್ಯಾಸ ಆಯಿತು ಅದರಿಂದಾಗಿ. ಈಗ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದು ಅದೆಲ್ಲ ನಾನು ಮಾಡ್ತಾ ಇದ್ದೇನೆ. ಅದರಿಂದಾಗಿ ನನಗೆ ಹೊರಗೆ ಹೋಗಿ ಸ್ವಲ್ಪ ಎಲ್ಲರೊಟ್ಟಿಗೆ ಒಂದು ಮಿಂಗಲ್ ಆಗಲಿಕ್ಕೆ ನನಗೆ ಒಂದು ಅವಕಾಶ ಆಯಿತು. ಈಗ ಕೃಷಿ ಯಶಸ್ವಿ ಆಗಬೇಕಿದ್ರೆ ಒಂದು ಯೋಜನೆಯನ್ನು ಮಾಡ್ಕೊಳ್ಬೇಕು, ಅದು ಪುಸ್ತಕ ರೂಪದಲ್ಲಿ ಇರಬೇಕು ಅಂತಲೇ ಅಥವಾ ತಲೆಯಲ್ಲಿ ಆದರೂ ಇರಬೇಕು, ಇಂತಿಂಥ ಕೆಲಸವನ್ನು ಇಂತಿಂಥ ಸಮಯದಲ್ಲಿ ಮಾಡ್ತೀವಿ ಅಂತ ಹೇಳಿ. ನೀವು ವರ್ಷ ಪೂರ್ತಿ ಒಂದು ಯೋಜನೆಯನ್ನು ಹೇಗೆ ಹಾಕ್ಕೊಳ್ತೀರಿ, ಏನೇನು ಮಾಡಬೇಕು ಅಂತ? ವರ್ಷ ಪೂರ್ತಿ ಅಂದ್ರೆ ನಾವು ಮೊದಲಿಂದಲೇ ಕೃಷಿ ಕುಟುಂಬದಿಂದ ಬಂದವರು, ಆದ ಕಾರಣ ನಮಗೆ ಅದೆಲ್ಲ ಅನುಭವ ಇದೆ. ಅದೇ ಪ್ರಕಾರ ನಾವು ಮಾಡ್ತಾ ಹೋಗ್ತೇವೆ. ಈಗ ನೀವು ಗಮನಿಸಿದ ಹಾಗೆ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೀವಲ್ಲ, ಇಂಥ ಸಮಯದಲ್ಲಿ ಇಂಥ ಕೆಲಸ ಆಗಲೇಬೇಕು ಅಂತ, ಯಾವ್ಯಾವ ಕೆಲಸಗಳು? ಅಂದರೆ ಅಡಿಕೆ ಕುಯ್ಯೋದು, ಸ್ಪ್ರೇ, ನಂತರ ನಮಗೆ ರಬ್ಬರ್ ಕೂಡ ಇದೆ, ರಬ್ಬರ್ ಟ್ಯಾಪಿಂಗ್, ನಂತರ ಅದಕ್ಕೆ ಪ್ಲಾಸ್ಟಿಕ್ ಹಾಕೋದು, ನಂತರ ಕಾಳು ಮೆಣಸು ಕೊಯ್ಯೋದು, ಅದೆಲ್ಲ ಇಂಥ ಟೈಮಲ್ಲೇ ಆಗಬೇಕು. ಅದು ಹೋದರೆ ಮತ್ತೆ ಅದು ಆ ಬೆಳೆ ಅಲ್ಲಿಗೆ ನಮಗೆ ಸಿಗುವುದಿಲ್ಲ. ಹಾಗೆ ಆಯಾ ಸಮಯಕ್ಕೆ ಸರಿಯಾಗಿ ಆಗಲೇಬೇಕು. ಈಗ ಕೂಲಿ ಆಳುಗಳ ಲಭ್ಯತೆ ಬಹಳ ಕಡಿಮೆ ಇದೆ ಇತ್ತೀಚಿನ ವರ್ಷಗಳಲ್ಲಂತೂ, ಆ ಸಮಸ್ಯೆ ಬಹಳ ಗಾಢವಾಗಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಕೂಲಿ ಆಳುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು, ಅವರಿಂದ ಒಂದು ಒಳ್ಳೆಯ ಕೆಲಸವನ್ನ ಪಡೆಯುವಂತದ್ದೆಲ್ಲ ಹೇಗೆ? ಕೂಲಿ ಆಳುಗಳಂದ್ರೆ ನಮಗೆ ಮೊದಲು ಒಂದು 8 ಜನ ಅಲ್ಲ ಕೂಲಿ ಆಳುಗಳು ಇದ್ರು, ಆದ್ರೆ ಈಗ ಕೂಲಿ ಆಳುಗಳ ಸಮಸ್ಯೆ ತೀವ್ರವಾಗಿ ಇದೆ. ಒಂದು 3 ಜನ 4 ಜನ ಇದ್ದಾರಷ್ಟೇ ಈಗ. ಅವರಲ್ಲೇ ನಾವು ಆದಷ್ಟು ಕೆಲಸ ಮಾಡಿಸ್ತೇವೆ, ಹೊಂದಾಣಿಕೆ ಮಾಡಿಕೊಂಡು. ನಂತರ ಯಾಂತ್ರೀಕರಣ ತುಂಬಾ ಮಾಡಿಕೊಂಡಿದ್ದೇವೆ, ಇದರಿಂದ ನಮಗೆ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಸಾಕಾಗ್ತದೆ. ಈಗ ಕೆಲಸದಲ್ಲಿಯೂ ಕೂಡ ಯಾವುದು ತೀವ್ರ ಅಗತ್ಯವಾಗಿ ಮಾಡಬೇಕು ಅಂತ ಕೆಲಸವನ್ನು ಮಾತ್ರ ಮಾಡಬೇಕು ಅಂತ ಅಂದ್ರೆ ಪ್ರಯಾರಿಟಿ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ರೆ ಮಾತ್ರ ಕೃಷಿಯಲ್ಲಿ ಯಶಸ್ವಿ ಆಗುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಅಡಿಕೆ ಆಧಾರಿತವಾದಂತಹ ಒಂದು ಕೃಷಿ ಪದ್ಧತಿಯಲ್ಲಿ ಯಾವುದು ಅಗತ್ಯವಾಗಿ ಮಾಡಲೇಬೇಕಂತ ಕೆಲಸ ಯಾವುದು ಮಾಡದಿದ್ರು ನಡೀತದೆ? ಅಡಿಕೆಯಲ್ಲಿ ಅಗತ್ಯ ಅಂದ್ರೆ ನಾವು ಅದಕ್ಕೆ ಗೊಬ್ಬರ ಎಲ್ಲ ಕರೆಕ್ಟ್ ಆಗಿ ಕೊಡಬೇಕು, ನಂತರ ನೀರು ಹಾಯಿಸಬೇಕು, ಸ್ಪ್ರೇ ಮಾಡಬೇಕು. ಇದು ಮೂರು ಇದ್ರೆ ನಮಗೆ ಒಳ್ಳೆ ಫಸಲು ಸಿಗ್ಬಹುದು. ಅಲ್ಲ, ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿ ಮಾಡ್ತಾ ಇದ್ದಂಥವ್ರು ಹಸಿರೆಲೆ ಗೊಬ್ಬರ ಅಂತ ಗುಡ್ಡದಿಂದ ಸೊಪ್ಪು ತಂದು ಹಾಕ್ತಾ ಇದ್ರು, ಆಮೇಲೆ ಮಣ್ಣು ಹಿಡಿಸುವುದು ಅಂತ ಮಾಡ್ತಾ ಇದ್ರು, ಅಗತ್ಯ ಅಂತ ಮಾಡಿಸ್ತಾ ಇದ್ರು. ಬಹುಶಃ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಅದು ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಕೂಲಿ ಆಳುಗಳು ಜಾಸ್ತಿ ಬೇಕಲ್ವಾ, ಆದ ಕಾರಣ ಅದನ್ನೀಗ ಮಾಡುದಿಲ್ಲ ನಾವು. ಅದು ಮಾಡದಿದ್ರು ಕೂಡ ಏನಾದ್ರೂ ತೊಂದರೆ ಇದೆಯಾ? ಇಲ್ಲ, ಅಷ್ಟೆಂತ ಗೊತ್ತಾಗಲಿಲ್ಲ ನಮಗೆ. ನಾವು ಮತ್ತೆ ಸ್ಲರಿ ಹಾಕ್ತಾ ಇದ್ದೇವೆ ಅದರ ಬದಲು, ನಂತರ ಹಟ್ಟಿ ಗೊಬ್ಬರ ಹೊರಗಿಂದ ಲೋಡ್ ತರಿಸಿ ಹಾಕ್ತೇವೆ, ಆಡಿನ ಹಿಕ್ಕೆ, ನಂತರ ಸುಡು ಮಣ್ಣು ನಾವೇ ತಯಾರಿಸಿ ಹಾಕ್ತೇವೆ. ಆದ ಕಾರಣ ಅದು ಅಷ್ಟೊಂದು ಎಂತ ಇಫೆಕ್ಟ್ ಆಗಲಿಲ್ಲ ನಮಗೆ. ಸಾಮಾನ್ಯವಾಗಿ ಈಗ ಶಾಲೆಯಲ್ಲಿ ನೋಡಿದ್ರೆ ಮಕ್ಕಳು ಒಂದು ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳ್ತೀವಿ, ಆದ್ರೆ ನಿಸರ್ಗದಲ್ಲಿ ಯಾವುದು ಕೂಡ ಯೂನಿಫಾರ್ಮ್ ಹಾಕೊಂಡಿಲ್ಲ. ಯಾಕಂದರೆ ಅಲ್ಲೆಲ್ಲ ಕೂಡ ವೈವಿಧ್ಯತೆಯನ್ನು ಕಾಣ್ತೇವೆ. ಈ ಕೃಷಿ ಪರಿಸರದಲ್ಲಿ ಅದು ಎಷ್ಟರ ಮಟ್ಟಿಗೆ ಅಗತ್ಯ ಈ ವೈವಿಧ್ಯತೆ ಅನ್ನುವಂಥದ್ದು? ವೈವಿಧ್ಯತೆ ಇದ್ರೆ ನಮಗೆ ಒಂದು ಉತ್ಪನ್ನಕ್ಕೆ ದರ ಕಡಿಮೆ ಇದ್ರೆ ಇನ್ನೊಂದು ಉತ್ಪನ್ನದಲ್ಲಿ ನಮಗೆ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹಾಗೆ ನಾವು ಕೂಡ ಮಿಶ್ರ ಬೆಳೆ ಮಾಡಿಸ್ತಾ ಇದ್ದೇವೆ. ಅಡಿಕೆ, ರಬ್ಬರ್, ತೆಂಗು, ಕೊಕ್ಕೋ, ಕಾಳುಮೆಣಸು, ಬಾಳೆ ಇತ್ಯಾದಿ ಬೆಳೆಗಳನ್ನು ನಾವು ಮಿಶ್ರವಾಗಿ ಬೆಳೆಸ್ತಾ ಇದ್ದೇವೆ. ಈ ಮಿಶ್ರ ಬೆಳೆ ಮಾಡುವುದರಿಂದ ಏನು ಅನುಕೂಲತೆ ಇದೆ, ಏನು ತೊಂದರೆ ಇದೆ? ಅನುಕೂಲತೆ ಜಾಸ್ತಿ, ತೊಂದರೆ ಏನಿಲ್ಲ. ಈಗ ಕೊಕ್ಕೋ ಬೆಳೆದಿದ್ರಿಂದಾಗಿ ಅಡಿಕೆಗೆ ಏನಾದ್ರು ತೊಂದರೆ ಆಗ್ತದೆ ಅಂತ ಹೇಳ್ತಾರಲ್ಲ ರೈತರು. ಅದು ಸ್ವಲ್ಪ ಇದೆ, ಅದಕ್ಕೆ ನಾವು ತೋಟದ ಸುತ್ತಲೂ ಹಾಕಿದ್ದೇವೆ, ಮಿಡ್ಲಲ್ಲೆಲ್ಲ ಹಾಕಲಿಲ್ಲ. ಎಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತದೋ ಅಲ್ಲಿ ಕೊಕ್ಕೋನ ಬೆಳಿಬಹುದು ಅಂತ. ಈಗ ಗೊಬ್ಬರ ನಿರ್ವಹಣೆ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಇತ್ತೀಚೆಗಂತೂ ಈ ಸ್ಲರಿಗೇಷನ್ ಅಂತ ನೀವು ಮಾಡ್ತಾ ಇದ್ರಿ, ಇದರ ಒಂದು ಸಾಧ್ಯತೆಗಳು, ಇದರ ಒಂದು ಅನುಕೂಲತೆಗಳು ಈ ಬಗ್ಗೆ ಹೇಳಿ. ಸ್ಲರಿಗೇಷನ್ ಅಂದ್ರೆ ಮೊದಲು ನಾವು ಮಾಡ್ತಿದ್ದೆವು, ಅಂದ್ರೆ ದನಗಳೆಲ್ಲ ಬೇಕಲ್ವ ಅದಕ್ಕೆ, ಹಾಗೆ ಸ್ಲರಿಯನ್ನು ತೋಟಕ್ಕೆ ಬಿಡ್ತಾ ಇದ್ದೇವೆ. ಈಗ ಒಂದು ಕೆಲವೊಂದು 2-4 ವರ್ಷದಿಂದ ನಾವು ದನ ಸಾಕುವುದನ್ನು ಕೂಡ ಬಿಟ್ಟಿದ್ದೇವೆ. ಈಗ ನಾವು ಗೊಬ್ಬರ ಹೊರಗಿನ ತರಿಸಿ ಹಾಕ್ತೇವೆ, ಸಾವಯವ ಗೊಬ್ಬರವೇ ತರಿಸಿ ಹಾಕ್ತೇವೆ, ಮತ್ತೆ ಸುಡು ಮಣ್ಣು ನಾವೇ ತಯಾರು ಮಾಡ್ತೇವೆ, ಅದನ್ನು ಹಾಕ್ತೇವೆ. ಈ ಇಡೀ ವರ್ಷದ ಒಂದು ಖರ್ಚನ್ನ ಲೆಕ್ಕಾಚಾರ ಮಾಡಿದ್ರೆ ಹೊರಗಡೆಯಿಂದ ಗೊಬ್ಬರ ತಗೊಂಡ್ಬರೋದು ಖರ್ಚು ಅಂತ ಅನ್ಸೋದಿಲ್ವಾ? ಇಲ್ಲ, ಅಷ್ಟೆಂತ ಅನಿಸುದಿಲ್ಲ. ಅದಕ್ಕೆ ಮನೆಯಲ್ಲೇ ತಯಾರು ಮಾಡಿದ್ದಕ್ಕೆ ಅದಕ್ಕೂ ಜಾಸ್ತಿ ಖರ್ಚಾಗ್ತದೆ. ಹೌದು, ಕೂಲಿ ಆಳುಗಳಿಗೆ ಸಂಬಳ ಕೊಡಬೇಕಲ್ವಾ. ಹಾಗೆ ಈ ಯಾವ ರೂಪದಲ್ಲಿ ಗೊಬ್ಬರವನ್ನು ಕೊಡ್ತೀರಿ ನೀವು? ಗೊಬ್ಬರ ಅಂದ್ರೆ ಈ ಮಳೆ ಸ್ವಲ್ಪ ಬಿಡಬೇಕು, ಇಲ್ಲದ್ರೆ ಅದು ಮಳೆಗೆ ಅದು ಡೈಲ್ಯೂಟ್ ಆಗ್ತದೆ. ಆ ಟೈಮಲ್ಲಿ ನಾವು ಸಾಧಾರಣ ಆಡಿನ ಗೊಬ್ಬರ ಮತ್ತೆ ಈ ಕುರಿ ಗೊಬ್ಬರ ಅಂತೆಲ್ಲ ಬರ್ತದಲ್ಲ, ಅದನ್ನೆಲ್ಲ ಹಾಕ್ತೀವಿ. ಅದನ್ನೆಲ್ಲ ಹಾಕ್ತೇವೆ. ಹಾಕ್ತೀರಿ? ಯಾವ ರೀತಿ ಒಂದು ಬದಲಾವಣೆ ಕಾಣ್ತಾ ಇದೆ ಈಗ ನೀವು ಇಳುವರಿ ಜಾಸ್ತಿ ಆಗಿದೆ ಈಗ? ಅಲ್ಲ, ಪ್ರಾರಂಭಿಕ ವರ್ಷದಲ್ಲಿ ನೀವು ಸ್ಲರಿಗೇಷನ್ ಮಾಡಿದ? ಹೌದು ಹೌದು. ಅದನ್ನ ಬಿಟ್ಟು ಇದಕ್ಕೆ ಬದಲಾವಣೆ ಮಾಡಿದಾಗ ಏನಾದರೂ ವ್ಯತ್ಯಾಸ ಆಯ್ತು? ಇಲ್ಲ, ಏನು ವ್ಯತ್ಯಾಸ ಆಗಲಿಲ್ಲ. ಆಗಲಿಲ್ಲ. ಎಷ್ಟು ಗೊಬ್ಬರ ಹಾಕ್ತೀರಿ ಒಂದು ಬುಡಕ್ಕೆ? ಅಂದ್ರೆ ಅದು ಒಂದು 1/2 ಬಟ್ಟಿ ಅಷ್ಟು ಹಾಕ್ತೇವೆ, ಹಟ್ಟಿ ಗೊಬ್ಬರ ಆದ್ರೆ. ನಂತರ ಇದು ಗ್ರಾಮ್ ಲೆಕ್ಕದಲ್ಲಿ ಹಾಗೆ ಹಾಕ್ತೇವೆ ಹುಡಿಗಳನ್ನೆಲ್ಲ. ಅಂದ್ರೆ ರಾಸಾಯನಿಕ ಗೊಬ್ಬರ ಕೂಡ ಹಾಕ್ತೀರಾ? ಇಲ್ಲ ಇಲ್ಲ, ರಾಸಾಯನಿಕ ಗೊಬ್ಬರ ಯಾವುದೂ ಹಾಕುದಿಲ್ಲ. ಇದೇ ಪದ್ಧತಿ ಅಂದ್ರೆ ನಮ್ಮ ಮಾವನವರು ಮಾಡ್ತಿದ್ರು ಮೊದಲು, ಆಗ ಕೂಡ ಅವರು ಹಟ್ಟಿಗೆ, ಅವರಂತೂ ಹಟ್ಟಿ ಗೊಬ್ಬರವನ್ನೇ ಹಾಕ್ತಿದ್ರು, ಈಗ ನಾವು ಸ್ವಲ್ಪ ಚೇಂಜ್ ಮಾಡಿದ್ದೇವೆ ಅದನ್ನು. ಆಮೇಲೆ ಈಗ ಇನ್ನೊಂದು ಪ್ರಮುಖವಂತ ವಿಷಯ ನೀವು ಪ್ರಸ್ತಾಪ ಮಾಡಿರುವಂತಹದ್ದು ಈ ಗೊಬ್ಬರ ಆಗ್ಬೋದು ಅಥವಾ ಅಡಿಕೆ ಆಗ್ಬೋದು, ಸಾಗಾಟ ಮಾಡುವಂತಹದ್ದು ಮನೆಯಿಂದ ಅಥವಾ ಅಂಗಳದಿಂದ ಜಮೀನಿಗೆ ಹೋಗ್ಬೇಕು, ತೋಟದಿಂದ ಮತ್ತೆ ಅಂಗಳಕ್ಕೆ ಬರಬೇಕು, ಅದೇ ದೊಡ್ಡ ಯಾವ ರೀತಿ ಒಂದು ವ್ಯವಸ್ಥೆ? ಅದೇ ದೊಡ್ಡ ಪ್ರಾಬ್ಲಮ್. ಅಂದ್ರೆ ನಮ್ಮ ತೋಟ ಸ್ವಲ್ಪ ಆಳದಲ್ಲಿದೆ, ಗುಂಡಿಯಲ್ಲಿದೆ, ಮನೆ ಸ್ವಲ್ಪ ಎತ್ತರದಲ್ಲಿದೆ, ಅದನ್ನು ಹೊತ್ತುಕೊಂಡು ಬರುವವರಂತೂ ಸಿಗುದೇ ಇಲ್ಲ ಈಗ. ಅದಕ್ಕೆ ನಾವು ತೋಟದ ಒಳಗೆಲ್ಲ ರೋಡ್ ಮಾಡಿ ನಾವೊಂದು ಓಪನ್ ಜೀಪ್ ಇಟ್ಕೊಂಡಿದ್ದೇವೆ. ಜೀಪ್ ತೋಟದಲ್ಲಿಟ್ಟರೆ ಅವರೆಲ್ಲ ಅಡಿಕೆ ಎಲ್ಲ ಹೆಕ್ಕಿ ಬಾಳೆಕೋನೆ ಎಲ್ಲ ಅದರಲ್ಲಿ ಹಾಕ್ತಾರೆ. ಅದನ್ನು ನಾನು ಕೂಡ ಡ್ರೈವಿಂಗ್ ಕಲ್ತಿದ್ದೇನೆ, ಅದನ್ನು ನನಗೆ ತುಂಬಾ ಉಪಕಾರ ಆಗಿದೆ. ಅಂದ್ರೆ ನನ್ನ ಎಲ್ಲಾ ಕೆಲಸಗಳಿಗೂ ಅಂದ್ರೆ ಟೈಮ್ ಕೂಡ ಸೇವ್ ಆಗ್ತದೆ ಅದರಿಂದ. ನಂತರ ಕೂಲಿ ಆಳುಗಳು ಕೂಡ ಕಡಿಮೆ ಸಾಕು ನೋಡಿ. ನಾನು ಅದನ್ನು ಇವರು ಬೆಳಿಗ್ಗೆ ಇಟ್ಟು ಹೋಗ್ತಾರೆ ಶಾಲೆಗೆ ಹೋಗುವ, ಅದನ್ನೆಲ್ಲ ಲೋಡ್ ಮಾಡಿರ್ತಾರೆ ಕೆಲಸವರು. ನಾನು ಅದನ್ನು ಅವ್ರು ಯಾವಾಗ ಹೇಳ್ತಾರೆ ಆಗ ಅಂಗಳಕ್ಕೆ ತಂದು ನಿಲ್ಲಿಸ್ತೇನೆ. ಸ್ವಯಂಚಾಲಿತವಾಗಿ ಅನ್ಲೋಡ್ ಮಾಡುವಂತ ವ್ಯವಸ್ಥೆ ಇದೆ? ಇಲ್ಲ, ಅದಿಲ್ಲ. ಇಲ್ಲ ಇಲ್ಲ. ಈಗ ತೋಟದ ಒಳಗಡೆ ಎಲ್ಲ ನೀವು ಏನು ವಾಹನ ಸಾಗಾಟಕ್ಕೆ ಜಾಗ ಬೇಕು ಅಂತ ಹೇಳಿರಲ್ಲ, ರಸ್ತೆ ವ್ಯವಸ್ಥೆ ಬೇಕು ಅಂತ ಹೇಳಿ, ಅದೆಲ್ಲ ಹೇಗೆ ಮಾಡ್ಕೊಂಡಿದ್ವಿ? ಮರವನ್ನು ಕಡಿದು ಮಾಡಿರುವಂತಹ ಕೆಲವು ಕಡೆ ಕಡಿದಿದ್ದೇವೆ, ಆದ್ರೆ ಆದಷ್ಟು ಸೈಡ್ ಅಲ್ಲಿ ಮಾಡಿದ್ದೇವೆ, ಮತ್ತೆ ಕೆಲವು ಕಡೆ ಮರಗಳನ್ನು ಕಡದೆ ಮಾಡಿದ್ದೇವೆ. ಈಗ ಮಳೆಗಾಲದಲ್ಲೆಲ್ಲ ಚಕ್ರಗಳೆಲ್ಲ ಹೂತು ಹೋಗುವ ಸಮಸ್ಯೆ ಬರುದಿಲ್ವಾ? ಇಲ್ಲ, ಅಷ್ಟೆಂತ ಆಗುದಿಲ್ಲ. ಇಲ್ಲ, ಸೈಡ್ ಗಟ್ಟಿ ಇದೆ, ನಮ್ಮ ಲ್ಯಾಂಡ್ ಸ್ವಲ್ಪ ಗಟ್ಟಿ ಇದೆ. ಸೊ ಇದರಿಂದಾಗಿ ನಿಮಗೆ ಸಾಕಷ್ಟು ಅನುಕೂಲ ಆಗಿದೆ ಜೀಪ್ ಅನ್ನ ಒಂದು ಸಾಗಾಟಕ್ಕೆ ಬಳಸುವುದರಿಂದ. ಸರಿ, ಯಾಂತ್ರೀಕರಣದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಏನೇನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಅದೇ ಒಂದು ಇದೆ ಜೀಪ್ ಅಲ್ಲಿ ನಾವು ತಕೊಂಡು ಬರೋದು ಸಾಗಾಟ. ನಂತರ ವೀಡ್ ಕಟ್ಟಿಂಗ್ ಮಿಷಿನ್ ಇದೆ. ಈಗ ಇದು ಸಾಧಾರಣ 30 ಎಕರೆ ಜಾಗ ಇದೆ ನಮಗೆ, ಎಷ್ಟು ಕಳೆ ಅದರಲ್ಲಿ ತುಂಬಾ ಹುಲ್ಲುಗಳೆಲ್ಲ ಬರ್ತದೆ, ಅದನ್ನೆಲ್ಲ ತೆಗಿಲಿಕ್ಕೆ ಎಷ್ಟು ಕೆಲಸವರು ಬೇಕು. ಆದ್ರೆ ಈಗ ನಾವು ವೀಡ್ ಕಟ್ಟಿಂಗ್ ಮಿಷಿನ್ ಇದ್ದ ಕಾರಣ ಅದು ತುಂಬಾ ಸುಲಭವಾಗಿ ಆಗ್ತದೆ. ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಒಂದು ಮಿಷಿನ್ ಇದೆ, ನಾವು ಹೊರಗಿನ ಜಾಬ್ ವರ್ಕರ್ಸ್ ಅನ್ನು ಕರೆಸ್ತೇವೆ, ವರ್ಷಕ್ಕೊಮ್ಮೆ 15-20 ಜನ ಬಂದು ಒಂದೇ ದಿವಸ ಫುಲ್ ತೆಗೆಸಿ ಹಾಕಿ ಹೋಗ್ತಾರೆ. ಅಂದ್ರೆ ಈಗ ವೀಡ್ ಕಟ್ಟಿಂಗ್ ಮಾಡಿದ ಮೇಲೆ ಮತ್ತೆ ಪುನಃ ಬೇಗ ಬೆಳೆಯುವುದಿಲ್ವ? ಬರ್ತದೆ, ಅಂದ್ರೆ ಅದು ವರ್ಷಕ್ಕೆ 2 ಸಲ ಆ ಟೈಪ್ ಮಾಡ್ತೇವೆ. ಮಳೆ ನಿಂತ ನಂತರ ಮಾಡಿದ್ರೆ ಅಷ್ಟು ಬರುದಿಲ್ಲ. ಮಳೆಗಾಲದಲ್ಲಿ ಇಲ್ಲ, ಇಲ್ಲ. ಮಳೆಗಾಲದಲ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳಿತಾವ? ಬೆಳಿತವೆ. ಸಾಮಾನ್ಯ ಯಾವ ಯಾವ ಕಳೆ ಗಿಡಗಳಿವೆ ಅಂದ್ರೆ ಹುಲ್ಲು ಜಾಸ್ತಿ ಹುಲ್ಲೇ ಬರುತ್ತೆ. ದನಗಳಿಲ್ಲದ ಕಾರಣ ಹುಲ್ಲು ಕೊಯ್ದ್ರು ಏನು ಪ್ರಯೋಜನ ಇಲ್ಲ. ಹುಲ್ಲಿನಿಂದ ಒಳ್ಳೇದ ಕೆಟ್ಟದ? ಹುಲ್ಲಿಂದ ಅಂದ್ರೆ ಅಡಿಕೆ ಹೆಕ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಓಡಾಟಕ್ಕೆಲ್ಲ ಕಷ್ಟ ಆಗ್ತದೆ. ನಂತರ ಅದು ಅಲ್ಲೇ ಅದು ಕಟ್ಟಾಗಿ ಬೀಳೋ ಕಾರಣ ಅದೊಂದು ತೋಟಕ್ಕೆ ಗೊಬ್ಬರದ ಹಾಗೆ ಆಗ್ತದೆ. ಅಂದ್ರೆ ಮಣ್ಣು ಇನ್ನೂ ನುಸುಳಾಗಿದೆಯಾ? ಆಗಿದೆ. ಇದನ್ನ ಕತ್ತರಿಸಿ ಹಾಕಿದ್ರಿಂದ ಆಗಿದೆ, ಅದರಲ್ಲಿರುವ ಸಾರಾಂಶಗಳೆಲ್ಲ ಮಣ್ಣಿಗೆ ಸಿಗ್ತದಲ್ಲ. ಸರಿ, ಈಗ ವೀಡ್ ಕಟ್ಟಿಂಗ್ ಅಲ್ಲದೆ ಬೇರೆ ಯಾವ ನಂತರ ಈಗ ರಬ್ಬರ್ ಹಾಲು ತರಲಿಕ್ಕೆ ಒಂದು ಸ್ಕೂಟರ್ ಇಟ್ಕೊಂಡಿದ್ದೇವೆ, ಬೈಕ್ ಬೈಕ್ ಅಲ್ಲಿ ಕ್ಯಾನ್ ಇಟ್ಟು ಅವರು ತರ್ತಾರೆ, ಇಲ್ಲದ್ರೆ 10 ಸಲ ಹೋಗ್ಬೇಕಲ್ಲ ಅವರನ್ನ, ಆ ಗುಡ್ಡ ತುಂಬಾ ಎತ್ತರದಲ್ಲಿದೆ, ಅಲ್ಲಿಂದಲ್ಲ ಅವರು ಬೈಕ್ ಅಲ್ಲೇ ತರ್ತಾರೆ. ನಂತರ ಗಾಡಿಗಳು, ದೊಡ್ಡ ದೊಡ್ಡ ಕೈಗಾಡಿಗಳು, ದೊಡ್ಡ ದೊಡ್ಡ ಗೋಣಿಗಳನ್ನೆಲ್ಲ, ಅದರಲ್ಲಿ ಟೀ ಒಂದು ಚಕ್ರದ ಗಾಡಿ ಸಿಗ್ತದೆ, ಅದರಲ್ಲಿ ಈಸಿಯಾಗಿ ತಗೊಂಡು ಹೋಗ್ಲಿಕ್ಕೆ ರೈತ ಮಿತ್ರ. ಹೌದು. ಆಮೇಲೆ ಈಗ ಮದ್ದು ಸಿಂಪರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಹೇಗಿದೆ? ಮದ್ದು ಸಿಂಪರಣೆ ಮಾಡ್ಲಿಕ್ಕೆ ಕೂಡ ಮೆಷಿನ್ ಇದೆ ಈಗ. ಪವರ್ ಸ್ಪ್ರೇಯರ್. ಹೌದು. ಅದು ಒಂದೇ ಸಾರಿಗೆ ಎರಡು, ಅಲ್ಲಿಯಾದ್ರೆ 3 ಜನ ಬೇಕಿತ್ತು, ಈಗ 2 ಜನ ಸಾಕು ಸ್ಪ್ರೇ ಮಾಡ್ಲಿಕ್ಕೆ. ಅಲ್ಲ, ಕೆಳಗಿಂದ ಸಿಂಪರಣೆ ಮಾಡುವಂತದ್ದು ಮರ ಹತ್ಬೇಕಾ? ಅಲ್ಲ, ಮರ ಹತ್ಬೇಕು, ಅದು ಇನ್ನು ಬರ್ಬೇಕಿತ್ತು, ಬರ್ಲಿಲ್ಲ. ಇನ್ನು ಬಂದ್ರೆ ಒಳ್ಳೇದಿತ್ತು. ಕೂಲಿ ಆಳುಗಳ ಒಂದು ನಿರ್ವಹಣೆಯಲ್ಲಿ ಅವರೊಂದು ಎಫಿಷಿಯನ್ಸಿ ಅಂತ ಹೇಳ್ತೇವೆ, ಒಂದು ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವಲ್ಲಿ ಈ ಉಪಹಾರದ ವ್ಯವಸ್ಥೆಯು ಕೂಡ ನೀವು ಮಾಡಬೇಕಾಗ್ತದೆ. ಹೌದು. ಹೇಗೆ ಇದೆಲ್ಲ ಹೇಳಿದ್ರೆ? ಉಪಹಾರದ ವ್ಯವಸ್ಥೆ ಅಂದ್ರೆ ಸಾಧಾರಣ ಒಂದು 10 ಗಂಟೆಗೆ ಅವರಿಗೆ ಒಂದು ಚಾ ತಿಂಡಿ ಕೊಡಬೇಕಾಗ್ತದೆ. ನಂತರ ಮಧ್ಯಾಹ್ನ ಊಟ ಅಂದ್ರೆ ಸ್ಪೆಷಲ್ ಆಗಿ ಬಂದ್ರೆ ಅಡಿಕೆ ಕೊಯ್ಲಿಕ್ಕೆಲ್ಲ ಬಂದ್ರೆ ಮಾತ್ರ ನಾವು ಕೊಡುದು. ನಂತರ ಈ ವಿಡಿ ಕಟಿಂಗ್ನವರು ಬಂದ್ರೆ ನಿತ್ಯಕ್ಕೆ ನಮಗೆ ಅದು ಹತ್ತಿರದವರೇ ಬರುವ ಕಾರಣ ಅವರು ಅವರ ಮನೆಗಳಿಗೆ ಹೋಗ್ತಾರೆ. ನಂತರ 10 ಗಂಟೆಗೆ ಒಂದು ಅದು ಕಾಯಂ ಚಾ ತಿಂಡಿ ಇದ್ದೇ ಇದೆ, ಅದು ನಾನು ಹೆಚ್ಚಾಗಿ ನಾನೇ ಮಾಡ್ತೇನೆ. ನಂತರ ಈಗ ಒಬ್ಳು ಕೆಲಸಗಳನ್ನು ಕೂಡ ನಾನು ಹೆಲ್ಪ್ಗೆ ತಕೊಳ್ತೇನೆ, ನಾನು ಹೀಗೇನಾದ್ರೂ ಹೊರಗೆ ಹೋಗುವಾಗ ಅವಳು ನೋಡ್ಕೊಳ್ತಾಳೆ, ಇಲ್ಲದಿದ್ರೆ ನಾನು ಅವಳು ಸೇರ್ಕೊಂಡು ಮಾಡ್ತೇವೆ. ಸಾಮಾನ್ಯವಾಗಿ ಕೂಲಿ ಆಳುಗಳು ಅಂದರೆ ನಮ್ಮ ಕುಟುಂಬದ ಸದಸ್ಯರ ಹಾಗೆ ನೋಡಬೇಕು ಅಂತ ಹೇಳುವಂಥ ಒಂದು ಆದರ್ಶದ ಮಾತು, ಇದು ಅನುಷ್ಠಾನ ಆಗ್ತದ? ಆಗ್ತದೆ, ನಾನು ಅದೇ ಥರ ನೋಡ್ಕೊಳ್ತೇನೆ. ಅವರ ಕಷ್ಟ ಸುಖಗಳಿಗೂ ಕೂಡ ನಾವು ಅವರಿಗೆ ಸಾಲ ಕೊಡುದು ಅದೆಲ್ಲ ಮಾಡ್ತೇವೆ ನಾವು. ಆಮೇಲೆ ಈಗ ಇಷ್ಟೋ ಸಾರಿ ಕಚೇರಿಗಳಿಗೆ ಮತ್ತೆ ಬೇರೆ ಬೇರೆ ವ್ಯವಹಾರಗಳಿಗೆ ಹೊರಗಡೆ ಹೋಗಬೇಕಾಗ್ತದೆ, ಇದಕ್ಕೆಲ್ಲ ಯಾವ ರೀತಿ ಒಂದು ಯೋಜನೆ ಹಾಕೊಳ್ತೀರಿ ನೀವು? ಯಾಕೆಂದ್ರೆ ಅವ್ರು ನನಗೆ ಹೇಳ್ತಾರೆ ಅಂದ್ರೆ ಬೆಳಿಗ್ಗೆ ಹೋಗುವಾಗ ನೀನು ಹೀಗೆ ಹೋಗು ಎಲ್ಲ ಮಾಡು ಅಂದ್ರೆ, ಅವರಿಗೆ ರಜೆ ಇಲ್ಲ, ಎಚ್ ಎಂ ಆದ ನಂತರ ಅಂತ ಅವರಿಗೆ ಶನಿವಾರ ಕೂಡ ಶಾಲೆಗೆ ಹೋಗ್ಬೇಕು, ಅವ್ರು ಇಲ್ಲಿಗೆ ಬರುವಾಗ ಇಲ್ಲೆಲ್ಲ ಕ್ಲೋಸ್ ಆಗಿರ್ತದೆ, ರಜೆ ತೆಗಿಲಿಕ್ಕೆ ಆಗುದಿಲ್ಲ. ಅಷ್ಟಾಗುವಾಗ ಅವರು ನನಗೆ ನೀನು ಹೀಗೆ ಹೋಗು ಪಂಚಾಯತಿಗೆ ನಾಡ ಕಚೇರಿಗೆ ಎಲ್ಲ ಕೃಷಿ ಇರುವಾಗ ಹೋಗ್ಲೇಬೇಕಾಗ್ತದೆ, ಅದನ್ನೆಲ್ಲ ನಾನು ನಿರ್ವಹಿಸ್ತೇನೆ. ಫಸ್ಟ್ಗೆ ಒಂಥರ ಆಗ್ತಿತ್ತು, ಡ್ರೈವ್ ಮಾಡ್ಕೊಂಡು ಹೋಗೋಕ್ಕೆಲ್ಲ ಒಂಥರ ನೋಡ್ತಿದ್ರು, ಈಗ ಅಂತೂ ಅಭ್ಯಾಸ ಆಗಿದೆ. ಆಮೇಲೆ ಈಗ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತೀರಿ, ಪೇಟೆಗೆ ಹೋಗು ಸಾಕಷ್ಟು ಕಡಿಮೆ ಮಾಡ್ತೀರಿ, ಇದರ ಅನುಭವದ ಬಗ್ಗೆ ಹೇಳಿ. ಅಂದ್ರೆ ನಾನು, ನನಗೆ ಗಾರ್ಡನಿಂಗ್ ತುಂಬಾ ಇಷ್ಟ, ಮನೆಯಿಂದ ಎದುರು ತುಂಬಾ ಹೂ ಗಿಡಗಳನ್ನು ಬೆಳೆಸಿದ್ದೇನೆ. ಅದರ ಒಂದಿಗೆ ನಾವು ನಮಗೆ ಬೇಕಾದಷ್ಟು ತರಕಾರಿಗಳನ್ನು ನಾವೇ ಬೆಳೆಸ್ಕೊಳ್ತೇವೆ, ತೊಂಡೆ, ಬಸಳೆ, ನಂತರ ಸುವರ್ಣಗಡ್ಡೆ, ಅಳಸಂಡೆ, ಮುಳ್ಳು ಸೌತೆ ಇದೆಲ್ಲ ನಾವು ಬೆಳೆಸ್ತೇವೆ. ಮತ್ತೆ ತೋಟದಲ್ಲಿ ಹೇಗಿದ್ರು ಹಲಸು, ಬಾಳೆಕಾಯಿ ಇದೆಲ್ಲ ಹೇಗೂ ಕೃಷಿಕರಿಗೆ ಯಥೇಚ್ಛವಾಗಿ ಸಿಗ್ತಾ ಇರ್ತದೆ, ಅದರೊಂದಿಗೆ ಇದಿರುವಾಗ ನಮಗೆ ಸಾಧಾರಣ ಅದೇ ಸಾಕಾಗ್ತದೆ, ಸಾಕಾಗಿ ಉಳಿತದೆ. ಸಾಮಾನ್ಯವಾಗಿ ಯಾರು ಕೃಷಿ ಜಮೀನು ಹೊಂದಿದ್ದಾರೆ ಅವರು ಪೇಟೆಗೆ ಬರಲೇಬಾರದು ತರಕಾರಿಗಳಿಗೆ. ಇದರಲ್ಲಿಯೂ ಕೂಡ ಈ ಸಾವಯವ ಕೃಷಿಯನ್ನ ನೀವು ಮಾಡ್ತಾ ಇರೋದು ತರಕಾರಿಯಲ್ಲಿಯೂ ಕೂಡ? ಈಗ ಈ ಹುಳಗಳೆಲ್ಲ ಬಂದ್ರೆ ಏನ್ ಮಾಡ್ತೀರಿ? ಹುಳಗಳೆಲ್ಲ ಬಂದ್ರೆ ನಾವು ಕೈಬೇವಿನ ಎಣ್ಣೆ ಅದನ್ನು ಸ್ಪ್ರೇ ಮಾಡ್ತೇವೆ, ಹೀಗೇನಾದ್ರೂ ಬೂದಿ ಹಾಕುವುದಂತದ್ದೇ ಬೂದಿ ಅಂತೂ ಹೇಗೂ ಹಾಕ್ತೇವೆ. ಹಾಕ್ತೀರಿ. ಹೂದೋಟದ ಬಗ್ಗೆ ಹೇಳಿ. ಹೂದೋಟದಲ್ಲಿ ನಾನು ಕೆಲವು ದಾಸವಾಳಗಳು ತುಂಬಾ ವೆರೈಟಿ ಇದೆ ನನ್ನ ಹತ್ರ, ದೊಡ್ಡ ಒಂದು ಗಾರ್ಡನ್ ಇದೆ ನಂಗೆ. ಅದಕ್ಕೆ ದಿವಸ ಒಂದು ಸಾಯಂಕಾಲ ಒಂದು ಗಂಟೆ ಹೊತ್ತು ಅದಕ್ಕೆ ನೀರು ಹಾಕುದು, ಅದನ್ನು ಕಟ್ ಮಾಡುದು, ಅದಕ್ಕೆ ಗೊಬ್ಬರ ಹಾಕುದೆಲ್ಲ ನಾನೇ ಮಾಡ್ತೇನೆ. ಇದರಿಂದಾಗಿ ನನಗೊಂದು ಮನಸ್ಸಿಗೊಂದು ಖುಷಿ ಇದೆ. ನಂತರ ಅದರಲ್ಲಿ ತೊಡಗಿಸಿಕೊಂಡ್ರೆ ನಮಗೆ ಸ್ವಲ್ಪ ಶಾರೀರಿಕ ವ್ಯಾಯಾಮ ಕೂಡ ಸಿಗ್ತದೆ. ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕಾಗಿ ಕಾಯ್ಬೇಕಾಗಿಲ್ಲ, 35 ದಿವಸ ಕೂಡ ವ್ಯಾಯಾಮ ಆಗ್ತದೆ. ಹವ್ಯಾಸವಾಗಿ ಸಂಗೀತವನ್ನು ಕೂಡ ಇಟ್ಕೊಂಡಿದ್ರಿ, ಇದು ಎಷ್ಟು ವರ್ಷಗಳ ಒಂದು ಅನುಭವ ಇದರಲ್ಲಿ? ಇದೊಂದು ಸಾಧಾರಣ ಒಂದು 20 ವರ್ಷದಿಂದ. ನಾನು ಮದುವೆ ಆಗುವ ಮೊದಲು ಒಂದು ಸ್ವಲ್ಪ ಕಲ್ತಿದ್ದೆ, ನಂತರ ಮದುವೆ ಆಗಿ ಬಂದ ನಂತರ ಒಂದು ಮಗು ಆದ ನಂತರ ನನಗೆ ಇನ್ನು ಸಂಗೀತ ಕಲಿಬೇಕು ಅನಿಸಿತು. ನಂತರ ಅಲ್ಲಿ ಮನೆ ಹತ್ರ ನನಗೆ ಶಕುಂತಳಾ ಭಟ್ ಅಂತ ಒಳ್ಳೆ ಒಬ್ರು ಗುರುಗಳು ಸಿಕ್ಕಿದ್ರು, ಅಲ್ಲಿಗೆ ನಾನು ಹೋಗಿ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳನ್ನು ಪಾಸ್ ಮಾಡಿದೆ. ನಂತರ ನಾನು ಅವರೊಂದಿಗೆ ಸ್ವಲ್ಪ ಕಾಲ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ನಂತರ ನಾನೇ ಸ್ವಂತವಾಗಿ ಈಗ ಬೇರೆ ಬೇರೆ ಕಡೆ ಒಂದು 2-3 ಕಡೆ ಪ್ರೈವೇಟ್ ಆಗಿ ಕ್ಲಾಸಸ್ ಕೊಡ್ತಾ ಇದ್ದೇನೆ, ಮನೆಗೆ ಕೂಡ ಮಕ್ಕಳು ಬರ್ತಾರೆ. ಸಾಮಾನ್ಯವಾಗಿ ಈ ಸಂಗೀತ ಕಲಿಯುವಂತಹ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಒಂದು ಆಸಕ್ತಿ ಇರ್ತದೆ ಅಂದ್ರೆ, ಅಪ್ಪ ಅಮ್ಮನ ಒತ್ತಾಯಕ್ಕೆ ಬರುವಂತವರು ಅಥವಾ ನಿಜವಾಗಿಯೂ ಅವರಿಗೆ ಆಸಕ್ತಿ ಇರ್ತದ? ಅಂದ್ರೆ ಹೆಚ್ಚಿನವರ ಅಪ್ಪ ಅಮ್ಮನ ಒತ್ತಾಯಕ್ಕೆ ಬರೋರು, ಈಗ ಈ ಟಿವಿಯ ಶೋಗಳನ್ನೆಲ್ಲ ನೋಡಿ ತಂದೆ ತಾಯಿಯರಿಗೆ ಒಂದು ಇಂಟ್ರೆಸ್ಟ್, ನನ್ನ ಮಕ್ಕಳು ಕೂಡ ಹೀಗೆ ಹಾಡ್ಬೇಕು ಅಂತ ಎಲ್ಲ ಕಳಿಸ್ತಾರೆ. ಆದ್ರೆ ಈ ಮಕ್ಕಳು ಕಲಿಯೋದು ಸ್ವಲ್ಪ ಕಡಿಮೆ. ಈಗ ಏನಂದ್ರೆ ಈ ಮೊಬೈಲ್, ಟಿವಿ, ಕಂಪ್ಯೂಟರ್ ಬಂದ ನಂತರ ಅದನ್ನೇ ನೋಡ್ತಾ ಕೂತ್ಕೊಳ್ತಾರಲ್ಲದೆ ಇದನ್ನು ಕಲಿಯುದಿಲ್ಲ. ಕೆಲವು ಮಕ್ಕಳು ಇದ್ದಾರೆ, ಒಳ್ಳೆ ಕಲಿಯುವ ಮಕ್ಕಳು ಇದ್ದಾರೆ, ಆಗ ಖುಷಿ ಆಗ್ತದೆ ನಮಗೆ, ಕಲಿಸ್ಲಿಕ್ಕೂ ಒಂದು ಇಂಟ್ರೆಸ್ಟ್. ಹೌದು. ಈ ಶಾಸ್ತ್ರೀಯ ಸಂಗೀತವನ್ನ ವ್ಯವಸ್ಥಿತವಾಗಿ ಕಲಿಯುವುದು ಅಂದ್ರೆ ಪ್ರತಿ ದಿವಸ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಅದು ಖಂಡಿತ ಬೇಕು. ಮುಖ್ಯವಾಗಿ ಕ್ಲಾಸಿಕಲ್ ಸಂಗೀತದಲ್ಲಿ ಇರೋದೇ ಪ್ರಾಕ್ಟೀಸ್. ಅದಿಲ್ಲದಿದ್ರೆ ಖಂಡಿತ ಬರ್ಲಿಕ್ಕಿಲ್ಲ. ಈ ಸುಗಮ ಸಂಗೀತ ಆದ್ರೆ ಒಂದ್ಸಲ ಎರಡ್ ಸಲ ಹಾಡಿದ್ರೆ ಬರ್ತದೆ, ಇದು ಹಾಗಲ್ಲ. ದಿವಸದಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವನು ಒಂದು ಲೆವೆಲ್ಗೆ ಬರ್ತಾನೆ ಅಷ್ಟೇ. ಆಮೇಲೆ ಈಗ ಕೃಷಿಯ ಜೊತೆ ಜೊತೆಗೆ ಬದುಕುತ್ತಾ ಇರುವಂತಹ ನಿಮಗೆ ಎದುರಿಸುತ್ತಿರುವಂತಹ ಒಂದು ಸವಾಲುಗಳು ಏನೇನು, ಏನೇನು ಸೌಲಭ್ಯಗಳು, ಏನೇನು ಸಮಸ್ಯೆಗಳು ಬರ್ತವೆ? ಸಮಸ್ಯೆಗಳು ಅಂದ್ರೆ ಈಗ ಮಳೆ ಜಾಸ್ತಿ ಬಂದ್ರೆ ನೋಡಿ ಕೊಳೆ ರೋಗ ಬರ್ತದೆ. ಮಳೆ ಕಡಿಮೆ ಆದ್ರೂ ಕೂಡ ಕಷ್ಟ, ನೀರು ಬೇಕಲ್ವಾ? ನೀರು ಇಲ್ಲದಿದ್ರೆ ಬೆಳೆ ಹೋದ್ದೆ. ನಂತರ ಉತ್ಪನ್ನಗಳ ದರ, ದರ ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ನಮಗೆ ನಷ್ಟ ಆಗ್ತದಲ್ಲ, ಅಸಲಾಗುದಿಲ್ಲ. ಇದೆಲ್ಲ ನಮಗೆ ಬರುವ ತೊಂದರೆಗಳು. ಈಗ ಮಳೆ ನೀರಿನ ಬಗ್ಗೆ ನೀವು ಹೇಳಿದ್ರೆ ಇಂಗಿಸುವ ಪ್ರಯತ್ನ ಏನಾದ್ರು ಮಾಡಿದ್ರು? ಅದೇ, ಮೊದಲು ನಮಗೆ ಕೆರೆಯಿಂದ ನಾವು ತೋಟಕ್ಕೆ ನೀರು ಹಾಯಿಸಿದ್ದೆವು, ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಮೂಲಕ, ಮೋಟರ್ ಮೂಲಕ. ಆಗ ನೀರು ನಂತರ ಸ್ವಲ್ಪ ಸ್ವಲ್ಪ ಅದು ಕಡಿಮೆ ಆಗ್ತಾ ಬಂತು. ನಂತರ ನಾವು ಬೋರ್ ತೆಗೆಸಿ ನಮಗೆ ನೀರೇ ಸಿಗ್ಲಿಲ್ಲ. ನಂತರ ನಾವು ಒಂದು ಇಂಗು ಗುಂಡಿಗಳನ್ನು ಮಾಡಿದೆವು ಗುಡ್ಡದಲ್ಲಿ, ರಬ್ಬರ್ ಗುಡ್ಡದಲ್ಲಿ. ಅಲ್ಲಲ್ಲಿ ಜೆ ಸಿ ಬಿ ತಂದು ಇಂಗು ಗುಂಡಿಗಳನ್ನು ಮಾಡಿದ ನಂತರ ಈ ಕೆರೆಯಲ್ಲಿ ನೀರಿನ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿತ್ತು. ಬೋರ್ವೆಲ್ಗೆ ಆಗ್ಲಿಲ್ಲ. ನಂತರ ಒಂದು ಸಣ್ಣ ಒಂದು ಸುಮಾರು 10-15 ಬೋರ್ವೆಲ್ ತೆಗೆಸಿದ್ದೇವೆ ನಾವು. ಎಲ್ಲದಲ್ಲಿ ಒಂದು ಕೆಲವದಲ್ಲಿ ಒಂದು 1/4 inch ಸಿಕ್ಕಿದೆ. ಈಗ ಮೊನ್ನೆ ಸದ್ಯ ಒಂದು ಬೋರ್ವೆಲ್ ಅಲ್ಲಿ ನಮಗೆ 1.5 inch ನೀರು ಸಿಕ್ಕಿದೆ. ನಮ್ಮ ತೋಟಕ್ಕೆ ಎಲ್ಲ ಬೇಕಾದಷ್ಟು ಈಗ ನೀರಿದೆ. ಬಹುಶಃ ಈ ರಬ್ಬರ್ ತೋಟ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ನೀವು ಇಂಗು ಗುಂಡಿ ಅದರ ರೀತಿಯಲ್ಲಿ ಮಾಡ್ತೀರಿ? ಹೌದು. ಆಮೇಲೆ ನೀರಿನ ಮಿತ ಬಳಕೆಯ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿದ್ರಿ? ಅದು ಖಂಡಿತ ಡ್ರಿಪ್ ಮಾಡಿದ್ದೇವೆ. ನಂತರ ಸ್ಪ್ರಿಂಕ್ಲರ್, ಇಂತಿಷ್ಟು ಗಂಟೆ ಒಂದೊಂದು ಏರಿಯಾಕ್ಕೆ ಇಂತಿಷ್ಟು ಗಂಟೆ, ಹಾಗೆ ನಾವು ರೇಷ್ಯೋದಲ್ಲೇ ನೀರು ಹಾಕ್ತೇವೆ. ಈಗ ಡ್ರಿಪ್ ಅನ್ನು ಅಳವಡಿಸೋದ್ರಿಂದ ಏನಾದ್ರು ತೊಂದರೆ ಇದೆಯಾ ಅಂದ್ರೆ ಈಗ ಹಂದಿಗಳ ಕಾಟ ಏನಾದ್ರು ಸಮಸ್ಯೆ ಬರ್ತದ? ಇಲ್ಲ, ಹಾಗೆಂತ ಇಲ್ಲ. ಅದೇ ಹಂದಿಗಳ ಕಾಟ ಇರ್ತದೆ, ಅದಕ್ಕೆ ಏನಾದ್ರೂ ಪರಿಹಾರ ಮಾಡಿದ್ರೆ ಅದು ಏನಾದ್ರೂ ಬಟ್ಟೆ ಅಡ್ಡ ಕಟ್ಟುದು ಹೀಗೆಲ್ಲ ಮಾಡ್ತಾರೆ. ಶೇಡ್ ನೆಟ್ ಆಗ್ತದೆ. ಶೇಡ್ ನೆಟ್ ಕಟ್ಟಿದ್ರು ಅಂದ್ರೆ ತರಕಾರಿ ತೋಟಗಳಿಗೆ ಮಾತ್ರ ಇಡೀ ತೋಟಕ್ಕೆ? ತೋಟಕ್ಕೆ ಫುಲ್ ಅಲ್ಲ. ಫಸ್ಟ್ ಈಗ ನಾವು ಒಂದು ತೆಂಗಿನ ಗಿಡ ನೆಡುವಾಗ ಅದಕ್ಕೊಂದು ಸುತ್ತಲೂ ಕಟ್ಟಿ ಹೊಸ ಗಿಡ ನೆಡುವಾಗ ಹಾಗೆ ನೆಡ್ತೇವೆ, ಇದು ಮಾಡ್ತೇವೆ. ಆಗ ಅದು ಬರುದು, ಮತ್ತೆ ದೊಡ್ಡದ ನಂತರ ಅಷ್ಟೇ ಅಂತ ಪ್ರಾಬ್ಲಮ್ ಬರುದಿಲ್ಲ ಅದಕ್ಕೆ. ಆಮೇಲೆ ಹೈಸ್ಕೂಲ್ನಲ್ಲಿ ಸಾಮಾನ್ಯವಾಗಿ ಹೇಳುವಂತಹದ್ದು ಅಲ್ಲಿ ಒಂದಷ್ಟು ಪರಿಸರ ಸಂಘಗಳು ಅಂತ ಸಂಘಗಳೆಲ್ಲ ಇರ್ತದೆ, ಸಂಘಟನೆಗಳು. ಸಾಹಿತ್ಯ ಸಂಘ ಅಂತ ಇರ್ತದೆ, ಪರಿಸರ ಸಂಘ ಅಂತ ಇರ್ತದೆ, ಕಲಾ ಸಂಘ ಅಂತ ಇರ್ತದೆ. ಬೇರೆ ಬೇರೆ ಸಂಘಗಳು ಚಟುವಟಿಕೆಯನ್ನು ತೊಡಗಿಸಿಕೊಳ್ತವೆ. ಇಂತಹ ಸಂಘದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರ ಒಂದು ಮುಂದಿನ ಜೀವನಕ್ಕೆ ಯಾವ ರೀತಿ ನೆರವಾಗಬಹುದು? ಖಂಡಿತ. ನಾನು ಶಾಲೆಗೆ ಹೋಗ್ತಾ ಇರುವಾಗ ಅಲ್ಲಿ ಫಾರ್ಮರ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಇತ್ತು. ಅದರಲ್ಲಿ ನಾವೆಲ್ಲ ನಾವು ಕೆಲವು ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆದೆವು. ಅದರಿಂದ ನಮ್ಮನ್ನು ಕೆಲವು CPCRIಗಳಿಗೆ ಹೀಗೆ ಟೂರ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲೆಲ್ಲ ಕೃಷಿ ನೋಡಿ ನಮಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಬಂತು. ಈಗ CPCRI ಹೋದಾಗ ನಿಮಗೆ ಏನೆಲ್ಲ ನೋಡಿರಿ? CPCRI ತೆಂಗಿನ ಬೆಳೆ, ಸಾಧಾರಣ ನಾವು ಕಾಸರಗೋಡು ವಿಟ್ಲ ಹೀಗೆ ಹತ್ರ ಹೋದ್ದು. ಅಲ್ಲಿ ಅದೇ ತೆಂಗಿನ ಬೆಳೆ, ನಂತರ ಬೇರೆ ಬೇರೆ ಹಣ್ಣುಗಳು, ಅದನ್ನೆಲ್ಲ ನೋಡಿ ನಮಗೆ ಕೂಡ ಮಕ್ಕಳು ಆಗ ಸಣ್ಣ ಅಲ್ವಾ, ನಮಗೆ ಕೂಡ ಆಗ ಆಸೆ ಹುಟ್ಟುತ್ತದೆ ಮನಸ್ಸಲ್ಲಿ ಹಾಗೆ. ಆಮೇಲೆ ಈಗ ಕೃಷಿ ಉತ್ಪನ್ನಗಳಿಗೆ ಒಂದು ಬೆಲೆಯ ಬಗ್ಗೆ ನೀವು ಹೇಳಿದ್ರೆ ಸಾಕಷ್ಟು ಏರುಪೇರು ಆಗ್ತದೆ ಅಂತ ಹೇಳಿ, ನೀವು ಕೂಡ ಸಾಕಷ್ಟು ಇಂಥ ಒಂದು ಅನುಭವವನ್ನು ಪಡೆದಂಥವ್ರು, ಏನು ಮಾಡಬಹುದು ಇದನ್ನು ಸುಧಾರಿಸುವುದಕ್ಕೆ ಅಂತ? ಇದನ್ನು ಸುಧಾರಿಸಬೇಕು ಅಂದರೆ ಇದು ಅಂದರೆ ಗೌರ್ಮೆಂಟೇ ಮಾಡಬೇಕದು. ಸಾಧಾರಣ ಒಂದು ಬೆಂಬಲ ಬೆಲೆ ಅಂತ ಕೊಟ್ಟರೆ ಅದು ಎಲ್ಲಿಯಾದರೂ ಸರಿದುಗ್ಬೋದು. ಇದರ ಹೊರತಾಗಿ ಮೌಲ್ಯವರ್ಧನೆ ಮಾಡುವಂತಹದ್ದಾಗಬಹುದು ಅಥವಾ ಒಂದು ಕೃಷಿಕರ ಸಂಘಟನೆ ಮಾಡಿಕೊಂಡು ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದಾಗಬಹುದು, ಇದೇನಾದರೂ ಪ್ರಯತ್ನ ಮಾಡಬಹುದಾ? ಅದು ಮಾಡಿದ್ರೆ ಒಳ್ಳೇದು. ಈಗ ಅಡಿಕೆಗೆ ಹೇಗೂ ಕ್ಯಾಂಪ್ಕೋ ಇದೆ ಅಲ್ಲ, ರಬ್ಬರಿಗೆ ಅದೇ ಕೇರಳದಲ್ಲಿ ಇದೆ, ನಮ್ಮ ಕರ್ನಾಟಕದಲ್ಲಿ ಅಂಥದ್ದಿಲ್ಲ. ಆದ ಕಾರಣಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರ ರೇಟ್ ಅಂದ್ರೆ ಅವರ ಅಂದ್ರೆ ಅಷ್ಟೊಂದು ಮರಕ್ಕಿಂತಿಷ್ಟು ಅಂತ ಅವರು ತಗೊಳ್ತಾರೆ, ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ರೇಟ್ ಅಲ್ಲಿ. ಅದಕ್ಕೊಂದೇನಾದ್ರೂ ಹೀಗೆ ಕ್ಯಾಂಪ್ಕೋ ತರ ಬಂದ್ರೆ ತುಂಬಾ ಒಳ್ಳೇದು. ಈಗ ಹಲಸು, ಮಾವು ಇಂಥದ್ರ ಬಗ್ಗೆ ಕೂಡ ನೀವು ಪ್ರಸ್ತಾಪ ಮಾಡಿರಿ, ಮರದಲ್ಲಿ ಹಣ್ಣಾಗಿ ಬೀಳುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇನ್ನೊಂದು ಕಡೆಯಿಂದ ಬೇಡಿಕೆ ಇದ್ದೇ ಇರ್ತದೆ ಯಾವಾಗ್ಲೂ ಕೂಡ. ಈ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನ ಮಾಡಬಹುದಾ ಮೌಲ್ಯವರ್ತನೆ ಮಾಡುವಂತದ್ದು? ಅದೇ, ನಾವು ಹಲಸು ಮೇಳ ಅದಕ್ಕೆಲ್ಲ ಹೋಗ್ತೇವೆ ಅಂದ್ರೆ ತುಂಬಾ ಇಷ್ಟ ನಮಗೆ. ನಾವು ಹೋಗ್ತೇವೆ, ನಾವು ಇಬ್ರು ಹೋಗ್ತೇವೆ ಅಂತದಕ್ಕೆಲ್ಲ. ಅದರಲ್ಲಿ ಅದೇ ಮೊನ್ನೆ ಹೇಳಿದ್ರು ಮಾಡಿದ್ರೆ ಒಳ್ಳೇದು ಅಂದ್ರೆ ಅದು ತುಂಬಾ ಕಷ್ಟ ಅಂದ್ರೆ ಮರಕ್ಕೆ ಹತ್ತಬೇಕಲ್ವಾ ಹಲಸನ್ನೇ, ಅದೇ ಕಷ್ಟ ಆಗಿದೆ ಈಗ. ಅದನ್ನು ಪ್ರತ್ಯೇಕವಾಗಿ ಹಲಸಿನ ಗಿಡವನ್ನು ನೆಟ್ಟು ಬೆಳೆಸುವುದ್ರೆ ಸಮಸ್ಯೆ ಇರ್ಲಿಕ್ಕಿಲ್ಲ. ಹೌದೌದು, ಅದೇ ಕಷ್ಟ. ಈಗ ಅದನ್ನು ಸಾಗಾಟ ಆದ್ರೂ ಮಾಡಬಹುದು, ಹತ್ತಿ ತೆಗೆಯುವವರು ಇಲ್ಲ ಈಗಷ್ಟೇ. ಒಟ್ಟಿನಲ್ಲಿ ಕೃಷಿ ನಿಮ್ಗೆ ಏನನ್ನು ಕಲಿಸಿದೆ ಹೇಳಿ? ಕೃಷಿ ನಮಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಅಂದ್ರೆ ಪಟ್ಟಣದಲ್ಲಿ ಎಲ್ಲ ಈಗ ಒಂಥರ ಆರ್ಟಿಫಿಷಿಯಲ್ ಟೈಪ್, ಇಲ್ಲಿ ಫ್ರೆಶ್ ಗಾಳಿ, ಫ್ರೆಶ್ ನೀರು, ನಂತರ ಫ್ರೆಶ್ ಆದ ವಾತಾವರಣ, ನಂತರ ಅಂದ್ರೆ ಸ್ವಚ್ಛಂದ, ಒತ್ತಡ ಕಡಿಮೆ ಸ್ವಲ್ಪ. ಪೇಟೆಯಲ್ಲಿ ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಬರುದು, ನಂತರ ಮನೆ ಕೆಲಸ, ಒತ್ತಡ, ಇದು ಅಷ್ಟು ಒತ್ತಡ ಕಡಿಮೆ ಅಂತ ಅನಿಸ್ತಾ ಇದೆ ನನಗೆ ಹಳ್ಳಿಯಲ್ಲಿ. ಅಂದ್ರೆ ಒಂಥರ ಫ್ರೀ ಲೈಫ್ ಹಳ್ಳಿಯಲ್ಲಿ. ಅಂದ್ರೆ ಕಷ್ಟಗಳು ಇದೆ ಇಲ್ಲ ಅಂತ ಅಲ್ಲ, ಆದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ಒಂದು ಒತ್ತಡ ರಹಿತ ಜೀವನ ಹಳ್ಳಿಯಲ್ಲಿ ನಮಗೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಬಟ್ ಇತ್ತೀಚಿನ ಪರಿಸ್ಥಿತಿ ನೋಡಿದ್ರೆ ಯುವತಿಯರು ಯಾರು ಕೂಡ ಕೃಷಿಗೆ ಬರುವುದಕ್ಕೆ ಸಿದ್ಧರಿಲ್ಲ. ಅದೇ ಅದೇ ಈಗ ಕೃಷಿಕರಿಗೆ ಹೆಣ್ಣು ಕೊಡುವವರು ಯಾರು ಇಲ್ಲ, ಬರೇ ಕೃಷಿಕರಾದ್ರೆ. ಆದ್ರೆ ನಾನು ಹೇಳ್ತೇನೆ, ಈಗ ಮೊದಲಿನಷ್ಟು ಖಂಡಿತ ಹಳ್ಳಿಯಲ್ಲಿ ಕಷ್ಟ ಇಲ್ಲ. ಈಗ ಎಲ್ಲಾ ಯಾಂತ್ರೀಕರಣ ಇದೆ ನೋಡಿ, ಪೇಟೆಯಲ್ಲಿ ಇರುವ ಎಲ್ಲ ಸೌಲಭ್ಯಗಳನ್ನು ನಾವು ಹಳ್ಳಿಯಲ್ಲಿ ಮನೆಯಲ್ಲಿ ಮಾಡ್ಕೊಂಡಿದ್ದೇವೆ. ಕರೆಂಟ್ ಹೋದ್ರೆ ಕೂಡ ಇನ್ವರ್ಟರ್, ಜನರೇಟರ್ ಇಂಥದ್ದೆಲ್ಲ ಮಾಡಿದೆ, ಸೌರ ವಿದ್ಯುತ್ ಇದನ್ನು ಕೂಡ ಬಳಸಿ ಅದು ಮಾಡಬಹುದು. ನಂತರ ಮೊದಲಿನಾಗಿ ಈಗ ಒಲೆ ಊದುವ ಕೆಲಸ ಇಲ್ಲ, ರುಬ್ಬುವ ಕಾಲಲ್ಲಿ ರುಬ್ಬುದು ಬೇಡ. ಆದ ಕಾರಣ ನಂತರ ವಾಹನ ಒಂದು ನಾವು ಇಟ್ಟುಕೊಂಡ್ರೆ ಎಲ್ಲಿಗೆ ಬೇಕಿದ್ರು ಪೇಟೆಗೆ ಹೋಗಿ ಬರಬಹುದು. ಅದೆಲ್ಲ ಇದ್ದ ಕಾರಣ ಈಗ ಮೊದಲಿನಷ್ಟು ಖಂಡಿತ ಹಳ್ಳಿಯಲ್ಲಿ ಕಷ್ಟ ಇಲ್ಲ ಅಂತ ನನ್ನ ಅನಿಸಿಕೆ. ಬಹಳ ಒಳ್ಳೆಯದು ಗೀತಾ ಅವರೇ, ಜೊತೆ ಜೊತೆಯಾಗಿ ಸಾಗಬೇಕು ಅಂತ ಹೇಳ್ತೀವಿ. ಬಹುಶಃ ಕೃಷಿಯಲ್ಲಿಯೂ ಕೂಡ ಇದು ಈ ಮಾತು ಹೊರತಲ್ಲ ಅಂತ ಕಾಣ್ತದೆ. ಕೃಷಿಯಲ್ಲಿ ಒಂದು ಯಶಸ್ಸನ್ನು ಸಾಧಿಸಬೇಕಿದ್ರೆ ಹಾಗೂ ಕೃಷಿಯಲ್ಲಿ ಒಂದು ರೀತಿಯ ಯೋಜನೆಯನ್ನು ಮಾಡಿಕೊಂಡು ಉತ್ತಮವಾದಂಥ ಒಂದು ಫಸಲನ್ನು ಪಡೆಯುವಂಥದ್ದಾಗ್ಬೋದು, ಉತ್ತಮವಾದಂಥ ಒಂದು ಬೆಲೆಯನ್ನು ಪಡೆಯುವಂಥದ್ದಾಗ್ಬೋದು, ಈ ಎಲ್ಲ ನಿಟ್ಟಿನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಗೀತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ